ಲಕ್ಷ ದೀಪೋತ್ಸವದ ಅಂಗವಾಗಿ ನಡೀತಾ ಇರುವಂತಹ ಸರ್ವಧರ್ಮ ಸಮ್ಮೇಳನದ ನೇರ ಪ್ರಸಾರವನ್ನ ಮುಂದುವರಿಸ್ತಾ ಇದ್ದೀವಿ. ಇದೀಗ ವೇದಿಕೆಯಲ್ಲಿ ವಿಶೇಷ ಉಪನ್ಯಾಸವನ್ನ ಭಾರತೀಯ ಧರ್ಮಗಳು ಎನ್ನುವುದರ ಬಗ್ಗೆ ಡಾಕ್ಟರ್ ಸರಫರಾಜ್ ಅವರು ನೀಡ್ತಾ ಇದ್ದಾರೆ, ಅದನ್ನ ಈಗ ನಾವು ಕೇಳಬಹುದು. ಆದ್ರೆ ಸರ್ವಜ್ಞನಿಗೆ ಒಂದು ಕಾಲದಲ್ಲಿ ಶೈವ ಸಂಘರ್ಷವನ್ನ ನೋಡಿ ಬೇಸರ ಆದಾಗ, ಅದೇ ಯಾರು ಸರ್ವಜ್ಞ ಹೇಳಿರುವಂತಹ ಒಂದು ಅದ್ಭುತವಾದ ವಚನ ಇದೆ. ಅವನು ಹೇಳ್ತಾನೆ, ಕೊಲುವ ಧರ್ಮವನೈದು ಒಲೆಯೊಳಗಿಕ್ಕುವ, ಕೊಲುವ ಧರ್ಮವನೈದು ಒಲೆಯೊಳಗಿಕ್ಕುವ ಕೊಲಲಾಗದೆಂಬ ಜೈನ ಮತವನು, ಕೊಲಲಾಗದೆಂಬ ಜೈನ ಮತವನು ತಲೆಯ ಮೇಲಿರಲಿ ಸರ್ವಜ್ಞ ಅಂತ. ಅಂದ್ರೆ ಅಹಿಂಸೆ ಅನ್ನುವಂಥದ್ದಿದೆಯಲ್ಲ, ಅಹಿಂಸೆ ದಯೆ ಕರುಣೆ ಇದನ್ನ ಮೀರಿರುವಂತ ಧರ್ಮ ಯಾವುದಿದೆ ಅನ್ನುವಂಥದ್ದನ್ನ ಈ ತ್ರಿಪದಿಯ ಮೂಲಕ ಶೈವ ಪಂಥೀಯನಾಗಿದ್ದ ವಚನಕಾರ ನಮ್ಮ ಸರ್ವಜ್ಞ ಕೇಳ್ತಾನೆ. ಜೈನ ಧರ್ಮದ ಅಹಿಂಸೆ ಇದೆಯಲ್ಲ, ಅದನ್ನ ನಾನು ತಲೆ ಮೇಲೆ ಹೊತ್ತು ತಿರುಗ್ತೇನೆ ಅಂತ. ಸ್ನೇಹಿತರೆ, ಏಕಂ ನಿಯಾನಂ ಬಹವೋ ರಥಾಸಹ ಅನ್ನುವಂಥ ಪ್ರಸಿದ್ಧವಾದ ಮಾತಿದೆ. ಏಕಂ ನಿಯಾನಂ ಬಹವೋ ರಥಾಸಹ ಅಂತಂದ್ರೆ ರಥಗಳು ಹಲವು, ಪಥಗಳು ಮಾತ್ರ ಒಂದೇ ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂತಹ ಒಂದು ಅದ್ಭುತವಾದ ಮಾತಿದೆ, ಯಾವ ದೇವರನ್ನು ಜನರು ಪೂಜಿಸಿದರು, ಯಾವ ದೇವರನ್ನು ಜನರು ಪೂಜಿಸಿದರು, ಯಾವ ರೂಪದಲ್ಲಿ ಆರಾಧಿಸಿದರು, ಅದೆಲ್ಲ ಒಬ್ಬನೇ ಒಬ್ಬ ಭಗವಂತನಿಗೆ ಸಲ್ಲುವುದು. ಹಾಗಿದ್ಮೇಲೆ ಕೃಷ್ಣನ ವಿಚಾರ ಏನಿದೆ ಅಂತಂದ್ರೆ, ನೀವು ಮಸೀದಿಗೆ ಹೋಗ್ತೀರಿ, ಬಸದಿಗೆ ಹೋಗ್ತೀರಿ, ವಿಹಾರಕ್ಕೆ ಹೋಗ್ತೀರಿ, ಚರ್ಚಿಗೆ ಹೋಗ್ತೀರಿ, ನಿಮ್ಮ ಭಾವನೆಯ ದೇವರನ್ನ ನೀವು ಆರಾಧಿಸ್ತೀರಿ, ಅದರಲ್ಲಿ ಯಾವ ತಪ್ಪು ಇಲ್ಲ. ನೀವು ಹೋದ ಮೇಲೆ, ನೀವು ತೀರ್ಕೊಂಡ ಮೇಲೆ ಬರುವಂಥದ್ದು ಸಮುದ್ರಕ್ಕೆ. ನದಿಗಳ ದಿಕ್ಕು, ನದಿಗಳ ದಾರಿಗಳು ಸಾವಿರ ಇರಬಹುದು, ಆದರೆ ಅವೆಲ್ಲ ಬಂದು ಸೇರ್ಕೊಳ್ಳುವಂಥ ದಾರಿ ಇದೆಯಲ್ಲ, ಅದು ಸಮುದ್ರವೇ ಅನ್ನುವಂಥ ಮಾತನ್ನ ಭಗವದ್ಗೀತೆ ಹೇಳ್ತಾ ಇದೆ. ಭಗವದ್ಗೀತೆಯಾಗಲಿ, ವೇದ ಆಗಲಿ, ಉಪನಿಷತ್ತಾಗಲಿ, ಮಹಾವೀರನ ಚಿಂತನೆಗಳಾಗಲಿ, ಇದು ಈ ಚಿಂತನೆಗಳಿಂದ ಈ ದೇಶದ ಆತ್ಮ ಆಧ್ಯಾತ್ಮ ರೂಪುಗೊಂಡಿದೆ ಅಂತ. ಸ್ನೇಹಿತರೆ, ಇತ್ತೀಚೆಗೆ ಇಂಡಿಯಾದಲ್ಲಿ ಒಂದು ಅಸಹನೆಯ ಮನಸ್ಥಿತಿ ರೂಪುಗೊಳ್ತಾ ಇದೆ. ಅಸಹನೆ ಅಂತಂದ್ರೆ ಇಂಡಿಯಾದಲ್ಲಿ ಮಾತ್ರ ಅಂತ ಅಲ್ಲ, ಇಡೀ ಜಗತ್ತಲ್ಲಿ ಇನ್ನೊಂದನ್ನ ಒಪ್ಪಿಕೊಳ್ಳದ, ಮತ್ತೊಬ್ಬರನ್ನ ಗೌರವಿಸದೇ ಇರುವಂತ, ಇನ್ನೊಂದು ಸಮುದಾಯವನ್ನು ಅನುಮಾನದಿಂದ ನೋಡುವಂತ ಒಂದು ಮನಸ್ಥಿತಿ ಇದೆಯಲ್ಲ, ಇದು ತಪ್ಪು ಅನ್ನೋದನ್ನ ವಿವೇಕಾನಂದರು ಅಮೇರಿಕಾದ ಚಿಕಾಗೋ ಸಮ್ಮೇಳನದಂದು ಹೇಳಿದರು. ಅವರು ಒಂದು ಕಥೆಯನ್ನ ಹೇಳಿದರು, ಘಂಟಾಕರ್ಣನ ಕಥೆ ಅದು. ನಮ್ಮ ಪರಂಪರೆಯ ಒಳಗಡೆ ಬರುವಂತ ಒಬ್ಬ ಶಿವಭಕ್ತ ಅವನು ಘಂಟಾಕರ್ಣ. ಹಾಗಂದ್ರೆ ಏನು, ಕಿವಿಗಳಲ್ಲಿ ಗಂಟೆಯನ್ನ ಕಟ್ಕೊಂಡಿದ್ದ ಅವನು. ಅವನು ಬೇರೆ ಧರ್ಮದ ಬೇರೆ ದೇವರಗಳ ಹೆಸರುಗಳು ಬಂದ್ರೆ ತಲೆಯನ್ನ ಅಲ್ಲಾಡಿಸ್ತಾ ಇದ್ದಂತೆ ಘಂಟಾಕರ್ಣ. ಯಾಕೆ ಅಂದ್ರೆ, ನನ್ನ ಕಿವಿಯ ಮೇಲೆ ಬೇರೆ ಧರ್ಮದ ವಿಚಾರಗಳು, ಬೇರೆ ಧರ್ಮದ ದೇವರ ಹೆಸರು ನನ್ನ ಕರ್ಣದ ಮೇಲೆ ಬೀಳಬಾರದು ಅನ್ನೋದಕ್ಕಾಗಿ ಗಂಟೆಗಳನ್ನು ಕಟ್ಕೊಂಡಿದ್ದ ಅವನು ಘಂಟಾಕರ್ಣ. ಇವನು ಶಿವಭಕ್ತನಾಗಿದ್ದ. ಅವನ ಕನಸಿನಲ್ಲಿ ಬಂದು ಶಿವ ಹೇಳ್ತಾನೆ, ನೋಡು ಘಂಟಾಕರ್ಣ, ನಾನು ಬೇರೆ ಅಲ್ಲ, ಹರ ಬೇರೆ ಅಲ್ಲ, ಹರಿ ಬೇರೆ ಅಲ್ಲ, ನೀನು ನನ್ನನ್ನು ಆರಾಧಿಸ್ತೀಯ, ಆದರೆ ಹರಿಯ ವಿಚಾರ ಬಂದಾಗ ಕಿವಿಯನ್ನು ಮುಚ್ಕೊಳ್ತೀಯ, ಇದು ಸರಿಯಲ್ಲ ಅಂತ ಹೇಳಿ ಕನಸಿನಲ್ಲಿ ಬಂದು ಘಂಟಾಕರ್ಣನಿಗೆ ಶಿವ ಉಪದೇಶ ಮಾಡ್ತಾನೆ. ಆದರೆ ಅವನಿಗೆ ಎಚ್ಚರ ಆದ್ಮೇಲೂ ಕೂಡ ತಪ್ಪನ್ನು ಅವನು ತಿದ್ಕೊಳ್ಳೋದೇ ಇಲ್ಲ. ಘಂಟಾಕರ್ಣ ಅವತ್ತಿನ ದಿನ ಅವನ ಹತ್ರ ಇದ್ದ ಶಿವನ ಗೊಂಬೆಯನ್ನು ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಕೂತ್ಕೊಳ್ತಾನೆ. ಹಾಗೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಆ ಶಿವನ ಗೊಂಬೆ ಕೆಳಗಡೆ ಬಿದ್ದಿದ್ದೆ ಎರಡು ಹೋಳಾಗುತ್ತೆ. ಆ ಎರಡು ಹೋಳಾದ ಗೊಂಬೆ ಒಂದು ಶಿವನ ಗೊಂಬೆಯಾಗುತ್ತೆ, ಇನ್ನೊಂದು ವಿಷ್ಣುವಿನ ಗೊಂಬೆಯಾಗಿ ನಿಲ್ಲುತ್ತೆ. ಘಂಟಾಕರ್ಣ ಧೂಪದ ಹೊಗೆ ಹಾಕಿರ್ತಾನೆ, ಆ ಧೂಪದ ಹೊಗೆ ಹರನ ಮೂಗಿನ ಹೊಳ್ಳೆಗೂ ಹೋಗುತ್ತೆ, ಹರಿಯ ಮೂಗಿನ ಹೊಳ್ಳೆಗೂ ಹೋಗುತ್ತೆ. ಘಂಟಾಕರ್ಣ ಓಡಿ ಹೋದನೆ ಹರಿಯ ಮೂಗಿನ ಹೊಳ್ಳೆಯನ್ನ ಬಿಗಿಯಾಗಿ ಹಿಡಿದು, ನಾನ್ ಹಾಕಿದ ಈ ಧೂಪದ ಹೊಗೆ ನನ್ನ ದೈವಕ್ಕೆ ನಿನಗಲ್ಲ ಅಂತಾನೆ ಶಿವ. ಆ ಕೂಡಲೇ ಪ್ರತ್ಯಕ್ಷವಾಗಿ ಅವನಿಗೆ ಹೇಳ್ತಾನೆ, ನೀನು ದೇವರ ಭಕ್ತ ಆಗೋದಕ್ಕೆ ನಾಲಾಯಕ್ ನೀನು, ಒಂದನ್ನ ಆರಾಧಿಸಿ ಇನ್ನೊಂದನ್ನ ದ್ವೇಷ ಮಾಡುವಂತ ಘಂಟಾಕರ್ಣ ನೀನು ಇವತ್ತಿಂದ ನನ್ನ ಶಿಷ್ಯ ಅಲ್ಲ, ನನ್ನ ಭಕ್ತ ಅಲ್ಲ, ನೀನು ರಾಕ್ಷಸ ಆಗಿ ಹೋಗು ಶಪಿ ಅಂತ ಶಾಪ ಕೊಡ್ತಾನೆ. ಶಿವಭಕ್ತನಾಗಿರುವಂತಹ ಘಂಟಾಕರ್ಣ ರಾಕ್ಷಸನಾಗಿ ಬದಲಾಗ್ತಾನೆ, ರಾಕ್ಷಸನಾಗಿ ಬದಲಾಗ್ತಾನೆ. ಈ ಮನಸ್ಥಿತಿ ಇವತ್ತು ಸುತ್ತ ಕಾಣಿಸ್ತಾ ಇದ್ದೀವಿ. ಇನ್ನೊಂದು ಧರ್ಮವನ್ನು ನಾನು ಕೇಳಿಸೋದಕ್ಕೆ ಸಿದ್ಧ ಇಲ್ಲ, ಇನ್ನೊಂದು ಧರ್ಮದ ಗ್ರಂಥವನ್ನು ಮುಟ್ಟೋದಕ್ಕೆ ನಾನು ಸಿದ್ಧ ಇಲ್ಲ. ಇದು ತಪ್ಪಬೇಕಲ್ವಾ? ಯಾಕೆ ಅಂದರೆ ಗಾಂಧೀಜಿಯ ಕೈನಲ್ಲಿ ಭಗವದ್ಗೀತೆ ಇತ್ತು, ಎದೆಯಲ್ಲಿ ರಾಮ ಇದ್ದ. ಅದೇ ಗಾಂಧೀಜಿಯ ಕೈನಲ್ಲಿ ಬೈಬಲ್ ಇತ್ತು, ಮತ್ತೆ ಅವ್ರ ನಾಲ್ಗೆಯಲ್ಲಿ ಯೇಸು ಕ್ರಿಸ್ತ ಕೂಡ ಇದ್ದ. ಹಾಗಿದ್ಮೇಲೆ ಗಾಂಧೀಜಿ ಮಹಾತ್ಮ ಆದದ್ದು ಹೇಗೆ? ಒಂದು ಮಾತನ್ನ ನೀವೆಲ್ಲ ಒಪ್ತೀರಿ, ಇಂಡಿಯಾ ಅನ್ನೋದು ಪ್ರವಾದಿಗಳ ನಾಡಲ್ಲ. ನಾನು ಆಕ್ಷೇಪ ಮಾಡ್ತಾ ಇಲ್ಲ, ಅದಕ್ಕಾಗಿ ನೀವು ಚಪ್ಪಾಳೆ ಕೂಡ ತಟ್ಟೋ ಅಗತ್ಯ ಇಲ್ಲ. ಒಂದು ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇಂಡಿಯಾ ಅನ್ನೋದು ಪ್ರವಾದಿಗಳ ನಾಡಲ್ಲ, ಪ್ರವಾದಿಗಳ ನಾಡು ಆಗ್ಬೇಕಾಗಿಲ್ಲ. ಇದು ಮಹಾತ್ಮರ ಶಂಕರರಿದ್ದಾರೆ, ಮಹಾವೀರನ ಜೊತೆಯಲ್ಲಿ 27 ಜನ ಬುದ್ಧರು ಬಂದಿದ್ದಾರೆ ಅಂತ ಬುದ್ಧ ಟೆಕ್ಸ್ಟ್ ಹೇಳ್ತಾ ಇದೆ, ಬೌದ್ಧ ಧರ್ಮದ ಟೆಕ್ಸ್ಟ್ ಹೇಳ್ತಾ ಇದೆ. 770 ಜನ ವಚನಕಾರರು ಬರ್ತಾರೆ, 770 ಜನ, ನೂರಾರು ಸಂಖ್ಯೆಯಲ್ಲಿ ನಮ್ಮ ಹರಿದಾಸರು ಬಂದಿದ್ದಾರೆ. ಈ ಕಾಲದಲ್ಲಿ ನಾರಾಯಣ ಗುರುಗಳು ಬಂದಿದ್ದಾರೆ, ರಮಣ ಮಹರ್ಷಿಗಳು ಬಂದಿದ್ದಾರೆ, ಪರಮಹಂಸರು ಬಂದಿದ್ದಾರೆ, ವಿವೇಕಾನಂದರು ಬಂದಿದ್ದಾರೆ, ನಮ್ಮ ಧರ್ಮದರ್ಶಿಯವರು ಆ ಪರಂಪರೆಗೆ ಸೇರ್ಕೊಳ್ತಾ ಇದ್ದಾರೆ. ಅಂದ್ರೆ ಧರ್ಮದ ಕಲ್ಪನೆಯನ್ನ ವಿಸ್ತರಿಸೋದಕ್ಕೆ ಪ್ರವಾದಿಗಳು ಬೇಕಾಗಿಲ್ಲ. ಧರ್ಮ ಅನ್ನುವಂಥದ್ದಕ್ಕೆ ಒಂದು ಅದ್ಭುತವಾದ ಅರ್ಥ ಇದೆ. ನಾವೇನ್ ತಿಳ್ಕೊಂಡಿದೀವಿ, ಧರ್ಮ ಅಂತಂದ್ರೆ ಕೆಲವರು ಹೇಳ್ತಾರೆ, ನೋಡಿ ನಿಮ್ಮ ಹಿಂದೂ ಧರ್ಮಕ್ಕೆ ಅಪ್ಪ ಅಮ್ಮನೇ ಇಲ್ಲ ಅನ್ನುವಂಥ ಒಂದು ಬೇಜವಾಬ್ದಾರಿಯ ಮಾತನ್ನ ಹೇಳಿದರು. ನಿಮಗೆಲ್ರಿಗೂ ಗೊತ್ತಿದೆ, ಪ್ರಾಯಶಃ ಈ ವೇದಿಕೆಯಿಂದ ಆ ಮಾತನ್ನ ಹೇಳಬೇಕೋ ಬಿಡಬೇಕೋ ಗೊತ್ತಿಲ್ಲ, ಆದರೆ ನನಗೆ ಧರ್ಮ ಮತ್ತು ಮತ ಅನ್ನುವಂಥದ್ದು ಬಹಳ ನನ್ನೊಳಗೆ ಆಗಿರುವಂಥ ಸಂಘರ್ಷ ಇದು. ಬಹಳ ಜನ ಹೇಳ್ತಾರೆ, ಹೌದಲ್ಲ ಹಿಂದೂ ಧರ್ಮಕ್ಕೆ ಒಂದು ಧರ್ಮ ಗ್ರಂಥ ಅಂತ ಎಲ್ಲಿದೆ ತೋರಿಸಿ, ಒಬ್ಬ ಪ್ರವಾದಿ ಎಲ್ಲಿದ್ದಾನೆ? ನಾನು ಕೇಳ್ತೇನೆ, ಒಂದು ಧರ್ಮ ಗ್ರಂಥ ಮತ್ತೆ ಒಬ್ಬ ಪ್ರವಾದಿ ಅನ್ನುವಂಥದ್ದು ಇದೆಯಲ್ಲ, ಇದು ಬೇಲಿ ಹಾಕೋದು. ಬೇಲಿ ಹಾಕುವ ಕೆಲಸವನ್ನ ಹಿಂದೂ ಧರ್ಮ ಮಾಡಿಲ್ಲ. ಹಿಂದೂ ಧರ್ಮದ ಬೇಸಿಕ್ ಆದ ಸಿದ್ಧಾಂತ ಏನು ಅಂತಂದ್ರೆ ಅದು ಸತ್ಯದ ಅನ್ವೇಷಣೆ. ಚಿಂತಕ ಆನಂದ್ ಕುಮಾರ್ ಸ್ವಾಮಿಯವರು ಹೇಳ್ತಾರೆ, ಹಿಂದೂ ಧರ್ಮದ ಬೇಸ್ ಯಾವುದು ಅಂತಂದ್ರೆ ಸತ್ಯದ ಅನ್ವೇಷಣೆ. ಮತ್ತೆ ಋಗ್ವೇದದಲ್ಲೇ ಒಂದು ಮಾತು ಬರುತ್ತೆ, ಋಗ್ವೇದ ಹೇಳುವಂಥ ಒಂದು ಮಾತು, ಅದೇನು ಅಂತಂದ್ರೆ ಧರ್ಮ ಅನ್ನೋದು ಸತ್ಯದ ಅನ್ವೇಷಣೆಯೇ ವಿನಃ ಅದು ಸಿದ್ಧಾಂತ ಅಲ್ಲ ಅಂತ. ಹಾಗಿದ್ಮೇಲೆ ಧರ್ಮದ ಕಲ್ಪನೆ ಅನ್ನೋದು ಆಗಿ ಹೋಗಿರುವ ಕಲ್ಪನೆ ಅಂತ ನೀವು ಭಾವಿಸ್ತೀರೇನು? ನನಗಂತೂ ಹಂಗನ್ಸಿಲ್ಲ. ಯಾವುದು ಆಗಿ ಹೋಗಿದೆ ಅಂತಂದ್ರೆ ಅದು ಮತ ಆಗಿ ಹೋಗಿದೆ, ಅದಕ್ಕೆ ಹೊಸದನ್ನ ಸೇರಿಸೋದಕ್ಕೆ ಅವಕಾಶ ಇಲ್ಲ, ಮತ್ತೆ ಹಳೆಯದನ್ನ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇಲ್ಲ, ಅದು ಮತ ಅದು. ನೀವು ಆಕ್ಸ್ಫರ್ಡ್ ಡಿಕ್ಷನರಿಯನ್ನ ತೆಗೆದು ನೋಡಿದ್ರೆ ನಿಮಗೆ ಇದು ಸ್ಪಷ್ಟವಾದ ಅರ್ಥ ಸಿಗುತ್ತೆ. ಮತ ಅನ್ನೋದಕ್ಕೆ ಆಕ್ಸ್ಫರ್ಡ್ ಡಿಕ್ಷನರಿ ಏನ್ ಹೇಳುತ್ತೆ ಅಂತಂದ್ರೆ ಆಸ್ತಿಕತೆಯ ನಂಬಿಕೆ ಮತ್ತೆ ದೇವರ ಕುರಿತಾದ ಆಚರಣೆ ಅದು ಮತ. ಅದಕ್ಕೊಬ್ಬ ನಿರ್ದಿಷ್ಟವಾದ ಪ್ರವಾದಿ ಇರ್ತಾನೆ, ಒಂದು ನಿರ್ದಿಷ್ಟವಾದ ಧರ್ಮ ಗ್ರಂಥ ಅಂತ ಇರುತ್ತೆ. ಅದೇ ಆಕ್ಸ್ಫರ್ಡ್ ಡಿಕ್ಷನರಿ ಹೇಳುತ್ತೆ ಧರ್ಮ ಅಂತಂದ್ರೆ ಏನು ಅಂತಂದ್ರೆ ನಮ್ಮ ಸಾಮಾಜಿಕ ಸಂಹಿತೆ ಮತ್ತೆ ವ್ಯಕ್ತಿಯ ಸನ್ನಡತೆ ಸಚ್ಚಾರಿತ್ರ್ಯ ಅಂತ. ಇದನ್ನು ಯಾರು ಬೇಕಾದರೂ ಗೂಗಲ್ನಲ್ಲಿ ಟೈಪ್ ಮಾಡಿ ಆಕ್ಸ್ಫರ್ಡ್ನಲ್ಲಿ ನೀವು ಧರ್ಮ ಅನ್ನೋ ಪದಕ್ಕೆ ಹೋದ್ರೆ ನಿಮಗೆ ಇದರ ಅರ್ಥ ಸಿಗುತ್ತೆ. ಧರ್ಮ ಅನ್ನುವಂಥ ವಿಶಿಷ್ಟವಾದ ಪದವನ್ನು ಈ ಜಗತ್ತಿಗೆ ಕೊಟ್ಟಿದ್ದು ಇಂಡಿಯಾ. ಹಾಗಾಗಿ ನೀವು ಯಾವುದನ್ನ ಧರ್ಮ ಮತ್ತೆ ರಿಲಿಜಿಯನ್ ಒಟ್ಟಿಗೆ ಹೇಳ್ತಾ ಇದ್ದೀರೋ ಆ ರಿಲಿಜಿಯನ್ ಮತ್ತೆ ಧರ್ಮ ಸ್ನೇಹಿತರೆ ಅವೆರಡು ಬೇರೆ. ರಿಲಿಜಿಯನ್ ಅನ್ನೋದು ಮತ, ಧರ್ಮ ಅನ್ನುವಂಥ ಈ ಪದ ಇದೆಯಲ್ಲ ಇದು ಜೈನ ಪರಂಪರೆಯಿಂದ ಬುದ್ಧನ ಪರಂಪರೆಯಿಂದ ಹುಟ್ಟಿರುವಂಥ ಪದ. ನೀವು ನೋಡ್ತೀರಿ ಜೈನ ಧರ್ಮದಲ್ಲಿ ನಾಸ್ತಿಕ ಪರಂಪರೆ ಇದೆ, ಸಾಂಖ್ಯರಲ್ಲಿ ನಾಸ್ತಿಕ ಪರಂಪರೆ ಇದೆ, ಬೌದ್ಧ ಧರ್ಮದಲ್ಲಿ ದೇವರ ಕಲ್ಪನೆ ಇಲ್ಲ. ಹಾಗಿದ್ಮೇಲೆ ದೇವರ ಕಲ್ಪನೆಯೇ ಇಲ್ಲದ ಬೌದ್ಧ ಧರ್ಮವನ್ನು ನೀವು ಧರ್ಮ ಅಂತ ಕರೀತಾ ಇದ್ದೀರೋ ಇಲ್ವೋ? ಇವತ್ತು ಜಗತ್ತಿನ 48 ದೇಶಗಳಲ್ಲಿ ಬುದ್ಧನ ಚಿಂತನೆಗಳು ಬೆಳೆದು ಹೋಗಿದೆ, ಅದು ಧರ್ಮ ಅಲ್ವಾ? ಯಾರು ಹಿಂದೂ ಧರ್ಮವನ್ನ ಧರ್ಮ ಅಲ್ಲ, ಅದಕ್ಕೆ ನಿರ್ದಿಷ್ಟವಾದ ಧರ್ಮ ಗ್ರಂಥ ಇಲ್ಲ, ಅದಕ್ಕೆ ನಿರ್ದಿಷ್ಟವಾದ ಪ್ರವಾದಿ ಇಲ್ಲ ಅಂತ ಹೇಳ್ತಾ ಇದ್ದಾರೋ ಅದಕ್ಕೆ ನನ್ನ ಗ್ರಂಥ ಇದೆಯಲ್ಲ, ಯಾವುದು? ಭಾರತೀಯ ಧರ್ಮ ಅನ್ನುವಂತಹ ಗ್ರಂಥದಲ್ಲಿ ನಾನು ವಿವರವಾದ ಉತ್ತರವನ್ನ ಕೊಟ್ಟಿದ್ದೇನೆ. ಹಾಗಾಗಿ ಭಾರತೀಯ ಧರ್ಮಕ್ಕಿರುವಂತಹ ಬಹಳ ವಿಶಾಲವಾದ ಈ ಭಿತ್ತಿಯನ್ನ ನಾವು ಅಲ್ಲ ಗಳಿಬಾರದು. ಬರಾಕ್ ಒಬಾಮಾ ಅಮೇರಿಕಾದ ಅದ್ಭುತವಾಗಿರುವಂತಹ ರಾಷ್ಟ್ರಾಧ್ಯಕ್ಷ, ಅವರು ಒಂದು ಮಾತನ್ನ ಹೇಳ್ತಾರೆ, ಇಂಡಿಯಾವನ್ನು ತೋರಿಸಿ ನೋಡಿ ಎಷ್ಟೊಂದು ಜಾತಿ ಇದ್ದಾವೆ, ಎಷ್ಟೊಂದು ಧರ್ಮ ಇದೆ, ಎಷ್ಟೊಂದು ಭಾಷೆ ಅಂತ ಅದನ್ನ ಆಕ್ಷೇಪ ಅಂತ ಭಾವಿಸ್ಬೇಕಾ ನಾವು? ಇಲ್ಲ. ಭಾಷೆ ಅನ್ನೋದು ಒಂದು ಜಗತ್ತು, ಭಾಷೆ ಅನ್ನೋದು ಒಂದು ಜ್ಞಾನ. ಹಾಗಿದ್ಮೇಲೆ ನಮ್ಮ ದೇಶದಲ್ಲಿ 780 ಭಾಷೆ ಇದೆ ಅಂತಂದ್ರೆ ಅದಕ್ಕಾಗಿ ನಾವು ಹೆಮ್ಮೆ ಪಡಬೇಕು ಬಿಟ್ರೆ ಅದು ಒಂದು ಟೀಕೆ ಅಂತ ನಾವು ಭಾವಿಸ್ಬೇಕಾಗಿಲ್ಲ. ಬರಾಕ್ ಒಬಾಮಾ ಹೇಳ್ತಾರೆ, ಅಲ್ಲಿ ನೋಡಿ ಅಲ್ಲೊಂದು ದೇಶ ಇದೆ ಇಂಡಿಯಾ, 780 ಭಾಷೆಗಳಿದ್ದಾವೆ, 22 ಅಧಿಕೃತವಾದ ಭಾಷೆಗಳಿದ್ದಾವೆ, 9 ಧರ್ಮಗಳಿದ್ದಾವೆ, 5000 ಜಾತಿಗಳಿದ್ದಾವೆ. ಆಹಾ, ಎಷ್ಟೆಲ್ಲ ವೈವಿಧ್ಯತೆ ಮತ್ತು ಬಹುತ್ವ ಇದ್ರೂ ಕೂಡ ಆ ದೇಶ ತನ್ನ ವೈವಿಧ್ಯತೆ ಮತ್ತು ಬಹುತ್ವದ ಮೂಲಕವೇ ಇಡೀ ಜಗತ್ತಿನ ಗಮನವನ್ನು ತನ್ನ ಕಡೆ ಸೆಳೀತಾ ಇದೆ ಅನ್ನುವಂಥ ಮಾತನ್ನ ಬರಾಕ್ ಒಬಾಮಾ ಈ ಪ್ರಾಮಿಸ್ಡ್ ಲ್ಯಾಂಡ್ ಅನ್ನುವಂಥ ಗ್ರಂಥದಲ್ಲಿ ಬರೆದಿದ್ದಾನೆ. ಪ್ರಾಮಿಸ್ಡ್ ಲ್ಯಾಂಡ್ ಅನ್ನುವಂಥ ಗ್ರಂಥ. ಹಾಗೆ ವಿಜ್ಞಾನ ಕಂಡ್ರೆ ಮತಕ್ಕೆ ಭಯ ಇದೆ. ಸ್ನೇಹಿತರೆ, ಮತವಾದಿಗಳು ಏನಿದ್ದಾರೆ, ವಿಜ್ಞಾನವನ್ನು ದೂರ್ತಾರೆ. ಆದರೆ ವಿಜ್ಞಾನವನ್ನು ಬಿಟ್ಟು ನಾವಿದ್ದೀವ? ಈ ವೇದಿಕೆಯಲ್ಲೇ ನೀವು ಗಮನಿಸಿದ್ರೆ ಈ ಮೈಕ್ ಇದೆ, ನೀರಿನ ಬಾಟ್ಲ್ ಇದೆ, ಈ ಸ್ಮಾರ್ಟ್ ಫೋನ್ ಇದೆ, ನೀವು ಕೂತ ಕುರ್ಚಿ ಇದೆ, ಈ ಪೆಂಡಾಲ್ ಇದೆ, ಈ ಫ್ಯಾನ್ ಇದೆ, ಈ ಫೋನ್ ಇದೆ, ಇದೆಲ್ಲ ವಿಜ್ಞಾನದ ಕೊಡುಗೆ. ವಿಜ್ಞಾನ ಭೌತಿಕವಾದ ಸತ್ಯಗಳನ್ನು ಹುಡುಕ್ತಾ ಹೋಗುತ್ತೆ, ಧರ್ಮ ಅನ್ನುವಂಥದ್ದು ಆಧ್ಯಾತ್ಮಿಕ ಸತ್ಯಗಳ ಬೆನ್ನು ಹತ್ತುತ್ತೆ. ವಿಜ್ಞಾನ ಕಣ್ಣಿಗೆ ಕಾಣುವಂಥ ಪ್ರಯಾಣವನ್ನು ಮಾಡಿದರೆ ಆಧ್ಯಾತ್ಮ ಇದೆಯಲ್ಲ ಒಳಗಿನ ಪ್ರಯಾಣವನ್ನು ಮಾಡುತ್ತೆ. ಆ ಒಳಗಿನ ಪ್ರಯಾಣಕ್ಕೆ ಬೇಕಾದ ವಾಹನ ಯಾವುದು ಅಂತಂದ್ರೆ ಧ್ಯಾನ, ಯೋಗ ಸೂತ್ರ, ಪತಂಜಲಿ. ಹಾಗಾಗಿ ಓಶೋ ಅನ್ನುವಂಥ ದಾರ್ಶನಿಕ ಹೇಳ್ತಾನೆ, ಇಡೀ ಜಗತ್ತಿಗೆ ಭಾರತದ ಬಹಳ ದೊಡ್ಡ ಕೊಡುಗೆ ಯಾವುದು ಅಂತಂದ್ರೆ ಅದು ಧ್ಯಾನ ಪರಂಪರೆ. ಯೋಗ ಸೂತ್ರ ಇದೆಯಲ್ಲ ಅದು ಇಡೀ ಜಗತ್ತಿನ ಬಹಳ ಶ್ರೇಷ್ಠವಾದ ವಿವೇಕದ ಫಲ ಅಂತ ಹೇಳಿ ಓಶೋ ಹೇಳ್ತಾನೆ. ಲಂಡನ್ ನಗರದಲ್ಲಿ, ಅಮೆರಿಕಾದಲ್ಲಿ ಪಾಶ್ಚಾತ್ಯರಿಗೆ ಬೇಕಾದ ಎಲ್ಲ ಸಂಪತ್ತಿದೆ, ಅಲ್ಲಿ ಎಲ್ಲ ಭೌತಿಕವಾದ ಪರಿಕರಗಳಿದ್ದಾವೆ, ಆದರೆ ಮನಸ್ಸಿಗೆ ಸಮಾಧಾನವನ್ನು ಕೊಡುವಂಥ ಆಧ್ಯಾತ್ಮ ಅನ್ನುವಂಥದ್ದು ಲಂಡನ್ನಲ್ಲೂ ಇಲ್ಲ, ಅಮೆರಿಕಾದೂ ಇಲ್ಲ, ಯಾವ ಪಾಶ್ಚಾತ್ಯ ದೇಶಗಳಲ್ಲೂ ಇಲ್ಲ. ಅದಕ್ಕಾಗಿ ಓಶೋ ಹೇಳ್ತಾನೆ, ಯಾವ ತತ್ವಶಾಸ್ತ್ರ ನಮ್ಮ ದೇಶದಲ್ಲಿ ಹುಟ್ಟಿತೋ, ಯಾವ ತತ್ವಶಾಸ್ತ್ರದ ಮೂಲಕ ಧ್ಯಾನದ ಪರಂಪರೆ ಹುಟ್ಟಿದೆಯೋ ಆ ಭಾರತವನ್ನು ನಾನು ಪ್ರೀತಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಓಶೋ ಹೇಳ್ತಾನೆ, ಐ ಲವ್ ಮೈ ಇಂಡಿಯಾ ಅನ್ನುವಂಥ ಮಾತನ್ನು ಹೇಳ್ತಾನೆ. ಭಾರತೀಯ ಧಾರ್ಮಿಕ ಪರಂಪರೆಗೆ ಬಹಳ ಶಕ್ತಿಶಾಲಿಯಾದ ಒಂದು ದಾರಿಯನ್ನು ಒದಗಿಸ್ಕೊಟ್ಟಿದ್ದು ಈ ಯಾವುದು, ಯೋಗ ಸೂತ್ರ ಅನ್ನುವಂಥ ವಿಜ್ಞಾನ. ಸ್ನೇಹಿತರೆ, ವಿಜ್ಞಾನ ಮತ್ತೆ ನಮ್ಮ ಧರ್ಮ ಇವೆರಡೂ ಒಟ್ಟೊಟ್ಟಿಗೆ ಚಲಿಸ್ತವೆ. ವಿದೇಶಗಳಲ್ಲಿ ವಿಜ್ಞಾನಿಗಳನ್ನು ಕೊಂದಿದ್ದಾರೆ, ಬೆಂಕಿಗೆ ಹಾಗೆ ಸುಟ್ಟಿದ್ದಾರೆ, ಆದರೆ ಇಂಡಿಯಾದಲ್ಲಿ ಯಾವತ್ತೂ ವಿಜ್ಞಾನವನ್ನು, ವಿಜ್ಞಾನಿಗಳನ್ನು ಯಾವತ್ತೂ ಸುಟ್ಟ ಉದಾಹರಣೆ ಇಲ್ಲ. ಸತ್ಯವನ್ನು ಅದು ಇರುವ ಹಾಗೆ ಒಪ್ಪು ಅಂತ ಬುದ್ಧ ಹೇಳ್ತಾನೆ, ಮಹಾವೀರ ಹೇಳ್ತಾನೆ, ಸತ್ಯ ಅದು ಹೇಗಿದೆಯೋ ಹಾಗೆ ಅಂತ. ನಮ್ಮ ಇಂಡಿಯಾದ ಧಾರ್ಮಿಕ ಪರಂಪರೆ ಅಂದರೆ ಸತ್ಯಾನ್ವೇಷಣೆಯ ಚಲನೆ. ಅದು ಸತ್ಯ ಎಲ್ಲಿ ಬರುತ್ತೋ, ಇವತ್ತು ಬರುತ್ತಾ, ಅದನ್ನು ನಾವು ಒಪ್ಕೋತೀವಿ. ಅದಕ್ಕೆ ನಾನು ಹೇಳಿದೆ, ಭಾರತೀಯ ಧರ್ಮ ಅನ್ನುವಂಥದ್ದು ಅಥವಾ ಭಾರತದ ಹಿಂದೂ ಧರ್ಮ ಅನ್ನುವಂಥದ್ದು ಆಗಿ ಹೋದ ರೆಡಿಮೇಡ್ ಧರ್ಮ ಅಲ್ಲ, ಆಗುತ್ತಲೇ ಇರುವ ಒಂದು ನಿರಂತರವಾದ ಅರಿವಿನ ಪ್ರವಾಹ. ಅದು ಅರಿವಿನ ಪ್ರವಾಹ. ನಾಳೆ ಒಬ್ಬ ವಿಜ್ಞಾನಿಯೋ, ಒಬ್ಬ ಸಂತನೋ, ಒಬ್ಬ ಮಹಾತ್ಮನೋ ಬಂದು ಒಂದು ಧರ್ಮದ ಕಲ್ಪನೆಗೆ ಹೊಸ ಚಿಂತನೆಯನ್ನ ಸೇರಿಸ್ತಾನೆ ಅಂದ್ರೆ ನಾವು ಅದನ್ನು ಒಪ್ಕೋತೇವೆ. ಅಂದ್ರೆ ಭಾರತೀಯ ಧರ್ಮ ನಿಂತು ಹೋದ ಧರ್ಮ ಅಲ್ಲ. ಭಾರತದ ಧರ್ಮಕ್ಕೆ ಹಿಂದೂ ಧರ್ಮ ಅಂತ ಕರಿತಿರ್ಲ. ಏನು ಹಿಂದೂ ಅಂತಂದ್ರೆ, ಹಿಂದೂ ಅಂತಂದ್ರೆ ಸಿಂಧು ಅಲ್ವಾ? ಹಿಂದೂ ಅಂತಂದ್ರೆ ಸಿಂಧು, ಅದು ಸಿಂಧು ಅಂತಂದ್ರೆ ನದಿ, ಅದು ನದಿ ಅಂತಂದ್ರೆ ಸದಾ ಹರಿತಾ ಇರುವಂತ ಒಂದು ಪ್ರವಾಹ ಅದು. ಹಾಗಾಗಿ ಮತ ಅನ್ನುವಂಥದ್ದು ನಿಂತು ಹೋಗಿರುವಂತ, ಚಲನೆಯನ್ನ ಕಳ್ಕೊಂಡಿರುವಂತ, ಹೊಸ ಸೇರ್ಪಡೆಗೆ ಅವಕಾಶ ಇಲ್ಲದ ಚಿಂತನೆಗಳಿಗೆ ಆಗಿದ್ರೆ ಭಾರತದ ಧರ್ಮ ನಿರಂತರವಾಗಿ ಚಲಿಸ್ತಾ ಇರುವಂತ ಧರ್ಮ ಇದು. ಇದು ಸಿಂಧೂ ಧರ್ಮ, ಇದು ನದಿಯ ಧರ್ಮ. ಹಾಗಾಗಿ ಈ ಧರ್ಮದ ಬೆಳವಣಿಗೆ ನಿರಂತರವಾದದ್ದು, ಇದು ಬದಲಾಗೋದಕ್ಕೆ ಯಾವತ್ತೂ ಆಕ್ಷೇಪ ವ್ಯಕ್ತಪಡಿಸಿಲ್ಲ. ಧಾರ್ಮಿಕ ಜಿಜ್ಞಾಸೆ ಅನ್ನೋದು ನಿರಂತರವಾಗಿ ನಡ್ಕೊಂಡು ಬಂದಿದೆ. 12ನೇ ಶತಮಾನದ ಹೊತ್ತಿಗೆ 100 ಜನ ಹೀಗೇನೆ ಅನುಭವ ಮಂಟಪದಲ್ಲಿ ಕೂತ್ಕೊಂಡು ಧರ್ಮ ಅಂದ್ರೇನು, ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದರ ಚಿಂತನೆಯನ್ನ ಅಲ್ಲಮನ ಉಪಸ್ಥಿತಿಯಲ್ಲಿ, ಬಸವಣ್ಣನ ಉಪಸ್ಥಿತಿಯಲ್ಲಿ ಅವತ್ತು ಚರ್ಚೆ ನಡೆದಿತ್ತಲ್ಲ, ಅದೇ ಚರ್ಚನೆಯನ್ನ 16ನೇ ಶತಮಾನದ ನಮ್ಮ ಕೀರ್ತನಕಾರರು ಮಾಡಿದ್ರು. ಕನಕದಾಸರು ಆ ಪ್ರಶ್ನೆಗಳನ್ನು ಎತ್ತಿದ್ರು. ಪುರಂದರದಾಸರು ಅಂತ ಪ್ರಶ್ನೆಗಳನ್ನ ಎತ್ತಿದ್ರು. ಧರ್ಮವನ್ನ ಸಮಕಾಲೀನಗೊಳಿಸುವಂತ ಪ್ರಶ್ನೆಗಳನ್ನ ಇಂಡಿಯಾದ ಧರ್ಮದ ಒಳಗಡೆ ಸದಾ ಈ ಜಿಜ್ಞಾಸೆಯನ್ನ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಆ ಧಾರ್ಮಿಕ ಜಿಜ್ಞಾಸೆ ನಿಂತು ಹೋದ ನೀರಲ್ಲ, ಇವತ್ತೂ ನಡೀತಾ ಇದೆ. ನಿಮ್ಮ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಈ ಧಾರ್ಮಿಕ ಜಿಜ್ಞಾಸೆ ಇದೆಯಲ್ಲ, ಇದು ನಮ್ಮ ಅರಿವನ್ನ ಹೊಸದಾಗಿಸುವಂತಹ ಒಂದು ಕ್ರಮ. ಪಂಪ ಭಾರತದಲ್ಲಿ ಪಂಪ ಒಂದು ಮಾತನ್ನು ಹೇಳ್ತಾನೆ, ಅದು ಏನು ಅಂತಂದ್ರೆ ಅರಿವಂ ಹೊಸಯಿಸುವುದು ಧರ್ಮ ಅಂತ. ಅರಿವನ್ನ ಹೊಸದಾಗಿಸುವಂತೂ ಇದೆಯಲ್ಲ ಅದು ಧರ್ಮ, ಅಂತದರ ತಡೆಯುವುದೇ ಅಧರ್ಮ ಅಂತ. ಅಂತದರ ತಡೆಯುವುದೇ ಅಧರ್ಮ, ಅರಿವನ್ನ ವಿಸ್ತರಿಸುವಂತ ಎಲ್ಲಾ ಸಂಗತಿಗಳು ಧರ್ಮ ಅಂತ ಪಂಪ ಹೇಳ್ತಾನೆ, ಅರಿವನ್ನ ತಡೆಯುವಂತ ಎಲ್ಲಾ ಸಂಗತಿಗಳು ಅಧರ್ಮ ಅಂತ ಹೇಳ್ತಾನೆ. ಹಾಗೆ ನಿಮ್ಮ ಐನ್ಸ್ಟೀನ್ ಹೇಳೋದು ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತೆ ವಿಜ್ಞಾನವಿಲ್ಲದ ಧರ್ಮ ಕುರುಡು. ಭಾರತೀಯ ಧರ್ಮಕ್ಕೆ ವಿಜ್ಞಾನ ಪ್ರತಿಸ್ಪರ್ಧಿಯಲ್ಲ, ಅದು ಸಹವರ್ತಿ. ಅದು ಧರ್ಮದ ಯಾನದಲ್ಲಿ ಪ್ರಯಾಣದಲ್ಲಿ ಧರ್ಮಕ್ಕೆ ವಿಜ್ಞಾನ ಅನ್ನುವಂಥದ್ದು ಯಾವಾಗಲೂ ಜೊತೆಗಾರನಾಗಿ ನಿಲ್ಲುತ್ತೆ, ಸತ್ಯಾನ್ವೇಷಣೆಗೆ ಕೈ ಜೋಡಿಸುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಈ ವೇದಿಕೆಯಲ್ಲಿ ಅನೇಕ ವಿಷಯಗಳನ್ನು ನಾನು ಗುರ್ತಾಕೊಂಡು ಬಂದಿದ್ದೆ. ಆದರೆ ನನಗೆ ನೀಡಿರುವಂಥ ಸಮಯ ಇದೆಯಲ್ಲ ಅದು ಮಿತವಾಗಿರೋದ್ರಿಂದ ಆ ಸಮಯದ ಒಳಗಡೆ ನನ್ನ ವಿಷಯಗಳನ್ನು ನಿಮ್ಮ ಮುಂದೆ ಮಂಡಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಸರ್ವಧರ್ಮ ಸಮ್ಮೇಳನದ ವೇದಿಕೆಯಿಂದ ಡಾಕ್ಟರ್ ಸರ್ಫರಾಜ್ ಅವರು, ಡಾಕ್ಟರ್ ಸರ್ಫರಾಜ್ ಚಂದ್ರಗುತ್ತಿಯವರು ಬಹಳ ಸುಂದರವಾಗಿ ಭಾರತೀಯ ಧರ್ಮಗಳು ಎನ್ನುವ ವಿಚಾರದ ಕುರಿತು ತಮ್ಮ ವಿಚಾರಗಳನ್ನು ಮಂಡಿಸಿದರು. ಬಹುಶಃ ನೀವು ಪ್ರದೇಶ ಸಮಾಚಾರವನ್ನು ಕೇಳುವ ಹೊತ್ತಿಗೆ ಕೆಲವು ಒಳ್ಳೆಯ ಅಂಶಗಳನ್ನು ಕೇಳುವುದಕ್ಕಾಗಲಿಲ್ಲ ಅಂತ ಅಂದ್ಕೊಳ್ತೇವೆ, ಅದರಲ್ಲಿ ಒಂದೆರಡನ್ನು ಇಲ್ಲಿ ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇವೆ. ಸರ್ಫರಾಜ್ ಅವರು ತುಂಬ ಸುಂದರವಾಗಿ ತಮ್ಮ ಮಾತುಗಳನ್ನು ಆರಂಭಿಸ್ತಾ ಹೇಳಿದರು. ಭಾರತೀಯ ಧರ್ಮ ಪರಂಪರೆ ಅಂತಕ್ಕಂಥದ್ದು ಮುಖ್ಯವಾಗಿ ನಿಸರ್ಗಾಧಾರಿತವಾದ ಪ್ರಕೃತಿ ಆರಾಧನೆ ಉಳ್ಳಂತಹ ಧರ್ಮ ಅಂತ. ಅದಕ್ಕೆ ಶಿವನ ಒಂದು ಪ್ರತಿರೂಪವನ್ನು ಅವರು ಉದಾಹರಣೆ ಕೊಟ್ಟರು. ಶಿವನ ಇಡೀ ಬಿಂಬವನ್ನು ನೋಡಿದರೆ ತಲೆಯಲ್ಲಿ ಚಂದ್ರನನ್ನು ಧರಿಸಿರೋದು, ಗಂಗೆಯನ್ನು ಹೊತ್ತಿರೋದು, ಕೊರಳಲ್ಲಿ ನಾಗನನ್ನು ಧಾರಣೆ ಮಾಡಿರ್ತಕ್ಕಂಥದ್ದು, ಹುಲಿಯ ಚರ್ಮವನ್ನು ಉಟ್ಟುಕೊಂಡಿರುವಂಥದ್ದು, ಇದೆಲ್ಲ ಪ್ರಕೃತಿ ಸೂಚಕವಾಗಿರುವಂತಹದ್ದು ಅನ್ನೋದನ್ನು ಹೇಳ್ತಾ ಇಡೀ ಭಾರತೀಯ ಧರ್ಮ ಪರಂಪರೆ ಅಂತಕ್ಕಂಥದ್ದು ಸುಂದರವಾದ ಆಲದ ಮರದ ಹಾಗೆ ಎನ್ನುವ ಮಾತನ್ನು ಕೂಡ ಅವರು ಹೇಳಿದರು. ಇನ್ನೊಂದು ಸುಂದರವಾದ ಮಾತು ಅವರು ಹೇಳಿದರು, ಒಂದು ರೀತಿಯಲ್ಲಿ ಭಾರತೀಯ ಧರ್ಮ ಅಂದರೆ ಅದು ಕಾಮನ ಬಿಲ್ಲು ಇದ್ದ ಹಾಗೆ ಅಂತ. ಕಾಮನ ಬಿಲ್ಲಿನಲ್ಲಿ ಹೇಗೆ ಬೇರೆ ಬೇರೆ ಬಣ್ಣಗಳಿರ್ತವೋ ಹಾಗೆಯೇ ಭಾರತೀಯ ಧರ್ಮಗಳು ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಭಾರತೀಯ ಧರ್ಮದ ಒಂದೊಂದು ಬಣ್ಣಗಳಿದ್ದ ಹಾಗೆ ಅಂತ. ಕೊನೆಗೆ ಬಹಳ ಮುಖ್ಯವಾದ್ದೇನು ಕೇಳಿದ್ರೆ ಕಾಮನ ಬಿಲ್ಲಿನಲ್ಲಿ ಇರುವಂತಹ ಎಲ್ಲ ಬಣ್ಣಗಳನ್ನು ಒಟ್ಟೈಸಿದರೆ ಕೊನೆಗೆ ಬರತಕ್ಕಂಥದ್ದು ಬಿಳಿಯ ಬಣ್ಣ, ಅದು ಶಾಂತಿಯ ಸಂಕೇತ. ಹಾಗಾಗಿ ಜಗತ್ತಿಗೆ ನಾಡಿಗೆ ಶಾಂತಿಯನ್ನು ಕೊಡುವಂತಹ ಧರ್ಮ ಇದಾಗಬೇಕು ಎನ್ನುವ ಮಾತನ್ನು ಹೇಳಿ ಯಾವತ್ತೂ ಕೂಡ ನಮ್ಮ ಸಮಾಜದಲ್ಲಿ ಧರ್ಮ ಎನ್ನುವುದು ಜೋಡಿಸುವ ಕೆಲಸವನ್ನು ಮಾಡುತ್ತದೆಯೇ ವಿನಃ ಒಡೆಯುವ ಕೆಲಸವನ್ನು ಮಾಡುವುದಿಲ್ಲ ಎನ್ನುವಂತಹ ಮಾತುಗಳನ್ನು ಹೇಳಿದರು. ಇನ್ನು ಮುಂದೆ ಇದೇ ಸರ್ವಧರ್ಮ ಸಮ್ಮೇಳನದ ವೇದಿಕೆಯಲ್ಲಿ ಜೈನ ಧರ್ಮವನ್ನು ಪ್ರತಿನಿಧಿಸ್ತಾ ಇರತಕ್ಕಂತಹ ಡಾಕ್ಟರ್ MS ಪದ್ಮಾ ಅವರು ಜೈನ ಧರ್ಮದ ಸಿದ್ಧಾಂತಗಳು, ಅದರ ವೈಶಿಷ್ಟ್ಯಗಳ ಕುರಿತಾಗಿ ಮತ್ತು ಈ ವೇದಿಕೆಗೆ ಸಮಯೋಚಿತವಾಗಿರ್ತಕ್ಕಂಥ ವಿಚಾರಗಳನ್ನು ಮಂಡಿಸುವುದಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಸರ್ವಧರ್ಮ ಸಮ್ಮೇಳನದ ಈ ವೇದಿಕೆ ಹಲವು ವಿಚಾರಗಳನ್ನು, ಒಳ್ಳೆಯ ವಿಚಾರಗಳನ್ನು ಗ್ರಹಿಸುವುದಕ್ಕೆ ನಮಗೆ ಆಸ್ಪದ ನೀಡ್ತಾ ಇದೆ ಅಂತ ಹೇಳ್ತಾ ಜೈನ ಧರ್ಮದ ಮೌಲಿಕತೆ ಮತ್ತು ಅದರ ಮಹತ್ವದ ಕುರಿತು ಮಾತನಾಡ್ತಾ ಇರುವ ಉಪನ್ಯಾಸಕರಾದಂತಹ ಡಾಕ್ಟರ್ MS ಪದ್ಮಾ ಅವರ ಮಾತುಗಳನ್ನು ನಾವು ನೇರವಾಗಿ ವೇದಿಕೆಯಿಂದ ಕೇಳೋಣ. ಡಾಕ್ಟರ್ MS ಪದ್ಮಾ ಅವರು, ಅಹಿಂಸೆಯಿಂದ ಶಾಂತಿ, ತ್ಯಾಗದಿಂದ ಮುಕ್ತಿ ಎನ್ನುವಂತಹ ಸಂದೇಶವನ್ನು ಸಾರ್ತಾ ಇರುವಂತಹ ಬಾಹುಬಲಿಯ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಚಂದ್ರನಾಥ ಸ್ವಾಮಿಗೆ ನಮಸ್ಕರಿಸುತ್ತಾ, ಶ್ರೀ ಕ್ಷೇತ್ರದ ಅಧಿಪತಿಯಾದಂತಹ ಮಂಜುನಾಥ ಸ್ವಾಮಿಗೆ ನನ್ನ ನಮಸ್ಕಾರವನ್ನ ಸಲ್ಲಿಸ್ತಾ, ವೇದಿಕೆಯಲ್ಲಿ ಉದ್ಘಾಟನೆಯನ್ನ ಮಾಡಿ ಅವರ ಅನುಪಸ್ಥಿತಿಯಲ್ಲಿ ಗೌರವಾನ್ವಿತವಾದಂತಹ ರಾಜ್ಯಪಾಲ ಮಹೋದಯರೇ, ಪೂಜ್ಯ ಖಾವಂದರಾದಂತಹ ರಾಜರ್ಷಿ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಡೆಯವರೇ, ಅವರ ಕುಟುಂಬವರ ಮಾತೃಶ್ರೀ ಹೇಮಾವತಿ ಹೆಗ್ಡೆಯವರೇ, ಅವರ ಕುಟುಂಬ ವರ್ಗದವರೇ, ವೇದಿಕೆಯಲ್ಲಿ ಇರುವಂತಹ ವಿದ್ವಾಂಸರೇ, ಈ ಹೊತ್ತು ನಾನು ಜೈನ ಧರ್ಮದ ಮೌಲಿಕತೆ ಮತ್ತು ಮಹತ್ವದ ಬಗ್ಗೆ ನನಗನ್ನಿಸಿದ ಒಂದೆರಡು ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೇನೆ. ಜೈನ ಧರ್ಮ ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದು. ಜೈನ ಧರ್ಮ ಜಿನರಿಂದ ಬೋಧಿಸಲ್ಪಟ್ಟಂತಹ ಧರ್ಮ, ಉಪದೇಶಿಸಲ್ಪಟ್ಟಂತಹ ಧರ್ಮ. ಜಿನ ಅಂದರೆ ಯಾರು? ಜಿನ ಎಂದರೆ ಜಯಿಸಿದವನು, ಗೆದ್ದವನು. ಯಾರನ್ನ ಗೆದ್ದಿದ್ದಾನೆ? ಅಂತರಂಗದ ಶತ್ರುಗಳನ್ನು. ಕ್ರೋಧ, ಮಾನ, ಮಾಯ, ಲೋಭ, ಮದ, ಮಾತ್ಸರ್ಯ, ರಾಗದ್ವೇಷ ಅನ್ನುವಂತಹದ್ದೇನಿದೆ, ಪ್ರತಿ ಕ್ಷಣವೂ ಆತ್ಮನನ್ನ ಜೀವನನ್ನ ಘಾತ ಮಾಡುವಂತಹ ಅಂತರಂಗದ ಶತ್ರುಗಳು. ಇಂತಹ ಶತ್ರುಗಳನ್ನ ಗೆದ್ದಂಥವನೇ ಜಿನ ಅನ್ನುವಂಥ. ಇದೇನು ಸುಲಭದ ಮಾತಲ್ಲ. ಹಾಗಾಗಿ ಇಂತಹ ಅಂತರಂಗದ ಶತ್ರುಗಳನ್ನ ಗೆದ್ದಂತಹ ವ್ಯಕ್ತಿಯೇ ಅವನು ಜಿನ, ಜಯಿಸಿದವನು. ಯಾವುದು ಸಂಸಾರ ಸಾಗರವನ್ನ ದಾಟೋದಿಕ್ಕೆ ಸಹಾಯ ಮಾಡ್ತದೋ ಅದು ತೀರ್ಥ. ಯಾರ ದಿವ್ಯ ಧ್ವನಿಯಿಂದ ಧರ್ಮತೀರ್ಥದ ಉತ್ಪತ್ತಿ ಆಯಿತೋ ಅವರು ತೀರ್ಥಂಕರರಾಗಿದ್ದಾರೆ ಅನ್ನುವಂಥದ್ದು. ಅವರಿಂದ ಉಪದಿಷ್ಟವಾದದ್ದು ಈ ಧರ್ಮ. ಈ ವರ್ತಮಾನ ಯುಗದಲ್ಲಿ ವೃಷಭನಾಥರಿಂದ ಹಿಡಿದು ಮಹಾವೀರರವರೆಗೆ ಈ ಧರ್ಮವನ್ನ ಪ್ರವರ್ತನೆ ಮಾಡಿದ್ದಾರೆ. ಹೀಗೆ ಜಿನರಾಗುವಂಥವ್ರು ಬೇರೆ ಯಾರೋ ಅಲ್ಲ, ನಮ್ಮ ನಿಮ್ಮಂತಹ ಜೀವರೇ ಅನ್ನುವಂಥದ್ದು. ಪ್ರತಿಯೊಂದು ಜೀವವೂ ಕೂಡ ಪರಮಾತ್ಮನಾಗಬಲ್ಲನು, ಜಿನನಾಗಬಲ್ಲನು ಅನ್ನುವಂಥದ್ದು. ಇದು ಜೈನ ಧರ್ಮದ ವಿಶಿಷ್ಟತೆ. ಜೈನ ಧರ್ಮದ ತಳಹದಿಯೇ ಕರ್ಮ ಸಿದ್ಧಾಂತ. ಮಾಡಿದ್ದುಣ್ಣೋ ಮಹಾರಾಯ ಅಂತ. ಪ್ರತಿಯೊಂದು ಜೀವವು ಕೂಡ ತಾನೇ ಮಾಡಿದಂತಹ ತಪ್ಪಿನಿಂದ ದುಃಖವನ್ನು ಅನುಭವಿಸ್ತಾನೆ. ಆ ತಪ್ಪನ್ನ ತಿದ್ದಿಕೊಂಡಾಗ, ತಾನು ಸಾಧನೆಯನ್ನ ಮಾಡಿದಾಗ ಉತ್ತಮ ಗತಿಯನ್ನ ಪಡ್ಕೊಳ್ತಾನೆ ಅನ್ನುವಂಥದ್ದು. ಇದಕ್ಕೆ ಮಹಾವೀರರ ಜೀವವೇನು ಹೊರತಾಗಿರಲಿಲ್ಲ. ಅವರು ಕೂಡ ನಮ್ಮ ನಿಮ್ಮ ಹಾಗೆ ಅನೇಕ ಭವಗಳಲ್ಲಿ ಹುಟ್ಟು ಸಾವನ್ನ ಅನುಭವಿಸಿದವರು, ನೋವನ್ನ ಅನುಭವಿಸಿದವರು, ಕೊನೆಯಲ್ಲಿ ತಮ್ಮ ಸಾಧನೆಯಿಂದ ಆ ಪದವಿಯನ್ನ ಪಡ್ಕೊಂಡಂಥವ್ರು. ಹೀಗಾಗಿ ಇದು ಕೂಡ ಅವರಿಗೆ ಅನೇಕ ಜನ್ಮಗಳ ಸಾಧನೆಯ ಫಲವಾಗಿ ದೊರೆತದ್ದು. ಹೀಗೆ ಪ್ರತಿಯೊಂದು ಜೀವವೂ ಸಹ ತನ್ನದೇ ತಪ್ಪಿನಿಂದ ಕಷ್ಟವನ್ನು ಅನುಭವಿಸ್ತಾನೆ. ತನ್ನದೇ ತಪ್ಪನ್ನ ತಿದ್ದಿಕೊಂಡಾಗ ಅವನು ಸಾಧನೆಯನ್ನ ಮಾಡಿ ಕರ್ಮದಿಂದ ಬಿಡಿಸಿಕೊಂಡು ಮುಕ್ತಾತ್ಮನಾಗ್ತಾನೆ ಅನ್ನುವಂಥದ್ದು. ಇನ್ನು ಯಾವುದೇ ಧರ್ಮಕ್ಕೆ ಎರಡು ಪ್ರಮುಖವಾದ ಅಂಗಗಳಿರ್ತವೆ. ಒಂದು ಆ ಧರ್ಮ ಪ್ರತಿಪಾದಿಸುವಂತಹ ವಿಚಾರ, ಮತ್ತೊಂದು ಆ ಧರ್ಮ ತಿಳಿಸುವಂತಹ ಆಚಾರ. ಹಾಗಾಗಿ ಈ ಆಚಾರದಲ್ಲಿ ಅನೇಕ ನೀತಿ ಸಂಹಿತೆಗಳು ಬರ್ತವೆ. ವಿಚಾರದಲ್ಲಿ ಜೈನ ಧರ್ಮ ಪ್ರತಿಪಾದಿಸುವಂತಹ ತತ್ವ ಸಿದ್ಧಾಂತಗಳು ಇವೆ. ಜೈನ ಧರ್ಮ ಗೃಹಸ್ಥರಿಗೆ ಶಾವಕ ಧರ್ಮ ಅಂತ ಹೇಳ್ತದೆ. ಪ್ರತ್ಯೇಕವಾದಂತಹ ಒಂದು ನೀತಿ ಸಂಹಿತೆಯನ್ನ ಹೇಳ್ತದೆ. ಜೈನ ಗೃಹಸ್ಥರನ್ನ ಶ್ರಾವಕ ಅಂತೇಳಿ ಕರೀತಾರೆ. ಶ್ರಾ ಅಂದರೆ ಶ್ರದ್ಧಾವಾನ್, ಧಾರ್ಮಿಕ, ಧರ್ಮದಲ್ಲಿ ಅತ್ಯಂತ ಶ್ರದ್ಧೆ ಇರುವವನು, ಧರ್ಮದಲ್ಲಿ ನಂಬಿಕೆ ಇರುವಂಥವನು. ವಾ ಅಂದರೆ ವಿವೇಕವಂತ. ಕಾ ಅಂತ ಹೇಳಿದ್ರೆ ಕ್ರಿಯಾವಾನ್, ಧರ್ಮದ ಕಾರ್ಯದಲ್ಲಿ ಕೆಲಸದಲ್ಲಿ ನಿರತನಾಗಿರುವಂಥವನು. ಇನ್ನು ಜೈನ ಧರ್ಮದ ಆಚಾರಕ್ಕೆ ಮೂಲವಾದದ್ದು ಐದು ವ್ರತಗಳು: ಅಹಿಂಸೆ, ಸತ್ಯ, ಚೌರ್ಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಈ ಮೂಲ ವ್ರತಗಳು ಐದು. ಇವುಗಳಿಗೆ ವಿರುದ್ಧವಾದಂಥದ್ದು ಹಿಂಸೆ, ಕಳ್ಳತನ, ಸುಳ್ಳು, ಕುಶೀಲತೆ ಮತ್ತು ಪರಿಗ್ರಹ. ಇವೆಲ್ಲ ಸಾಮಾಜಿಕ ಪಾಪಗಳು. ಇವನ್ನ ಒಬ್ಬ ವ್ಯಕ್ತಿ ಎಷ್ಟೆಷ್ಟು ಅಂಶದಲ್ಲಿ ಕಡಿಮೆ ಮಾಡ್ತಾ ಹೋಗ್ತಾನೋ ಅಷ್ಟು ಆ ವ್ಯಕ್ತಿ ಸಭ್ಯನಾಗ್ತಾನೆ, ಸಮಾಜದ ಹಿತೈಷಿಯಾಗ್ತಾನೆ. ಎಷ್ಟೆಷ್ಟು ಜನರು ಇವುಗಳನ್ನ ಆಚರಿಸ್ತಾ ಹೋಗ್ತಾರೋ ಅವರು ಖಂಡಿತವಾಗಿಯೂ ಸಮಾಜದ ಏಳಿಗೆಗೆ ಕಾರಣರಾಗ್ತಾರೆ. ಜೈನ ಆಚಾರದಲ್ಲಿ ಈ ವ್ರತಗಳಿಗೆ ಬಹಳ ಬಹಳ ಮಹತ್ವವಾದಂತಹ ಕೊಟ್ಟಿರುವಂತದ್ದನ್ನ ನಾವು ನೋಡ್ತೇವೆ. ಈ ವ್ರತಗಳನ್ನ ಎಲ್ಲರೂ ಒಂದೇ ರೀತಿಯಿಂದ ಪಾಲಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕೇನೆ ಇದರ ಅನಿವಾರ್ಯತೆಯನ್ನ, ಅವಶ್ಯಕತೆಯನ್ನ ಗಮನಿಸಿ ಇಲ್ಲಿ ಗೃಹಸ್ಥರಿಗೆ ಅಂಶ ರೂಪದಲ್ಲಿ, ಅಣುವ್ರತದ ರೂಪದಲ್ಲಿ ಪಾಲಿಸಬೇಕು ಅಂತ ಹೇಳಿದ್ದಾರೆ. ಮುನಿಗಳಿಗಾದರೆ ಅದು ಮಹಾವ್ರತ. ತೀರ್ಥಂಕರರು ಹೇಳಿದಂತಹ ಈ ವ್ರತಗಳೇನಿದೆ ಇದು ಪಾಲಿಸೋದು ಎರಡು ಹಂತ, ಮೊದಲೇ ಹೇಳಿದೆ ನಾನು. ಹೀಗೆ ಅಹಿಂಸೆಗೆ ಮೊದಲ ಸ್ಥಾನ. ಜೈನ ಆಚಾರದ ಮೂಲವೇ ಅಹಿಂಸೆ, ಅದರ ತಳಹದಿಯೇ ಅಹಿಂಸೆ. ಜಗತ್ತಿನಲ್ಲಿರುವ ಯಾವುದೇ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಕ್ಕೂ ಕೂಡ ಹಿಂಸೆ ಆಗಬಾರದು ಅನ್ನೋದು ಜೈನ ಧರ್ಮದ ಉದ್ದೇಶ. ಹಾಗಾಗಿ ಜೈನ ಧರ್ಮದ ಎಲ್ಲ, ಬಹುಶಃ ಜಗತ್ತಿನ ಎಲ್ಲ ಧರ್ಮಗಳು ಕೂಡ ಅಹಿಂಸಾವಾದಿಗಳೇ, ಇದರಲ್ಲೇನು ಅನುಮಾನ ಇಲ್ಲ. ಆದರೆ ಅಹಿಂಸಾ ತತ್ವಕ್ಕೆ ಜೈನ ಧರ್ಮ ಕೊಟ್ಟಿರುವಂತಹ ಮಹತ್ವದ ಸ್ಥಾನ, ಈ ಕಾರಣಕ್ಕಾಗಿ ಜೈನ ಧರ್ಮವನ್ನ ಅಹಿಂಸಾ ಧರ್ಮ, ಜೀವದಯಾ ಧರ್ಮ ಎಂಬುದಾಗಿ ವಿಶೇಷವಾಗಿ ಗುರುತಿಸೋದನ್ನ ನಾವು ನೋಡ್ತೇವೆ. ಹಾಗಾಗಿ ಇಲ್ಲಿ ಜೈನ ಧರ್ಮದ ಉಸಿರೆ ಅಹಿಂಸೆ. ಅಹಿಂಸೆಯೇ ಮೂಲ ತತ್ವವಾಗಿ ಅದರ ತಳಹದಿಯ ಮೇಲೆ ಎಲ್ಲ ನೈತಿಕ ಸಿದ್ಧಾಂತಗಳು ಕೂಡ ಸಿದ್ಧವಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಅಹಿಂಸಾನುವ್ರತ ಅಂದ್ರೆ ಉದ್ದೇಶಪೂರ್ವಕವಾಗಿ ಮತ್ತೊಂದು ಜೀವದ ಹಿಂಸೆಯನ್ನ ಮಾಡಬಾರದು, ತಾನು ಮಾಡಬಾರ್ದು, ಮತ್ತೊಬ್ಬರಿಂದ ಮಾಡಿಸಬಾರ್ದು, ಮಾಡ್ತಾ ಇರುವಂತವರಿಗೆ ಮಾಡು ಮಾಡು ಅಂತ ಹೇಳಿ ಉತ್ತೇಜನ ಕೊಡಬಾರದು. ಇದು ಮನವಚನ ಕಾಯ ಸ್ವರೂಪದಲ್ಲಿ ಇರಬೇಕು. ಈ ಅಣುವ್ರತಕ್ಕೆ ಒಂದಿಷ್ಟು ದೋಷಗಳನ್ನು ಹೇಳ್ತಾರೆ. ಏನೇನು? ಛೇದನ, ಬಂಧನ, ಪೀಡನ, ಅತಿಭಾರಾರೋಪಣ, ಅನ್ನಪಾನ ನಿರೋಧ. ಯಾರು ಈ ಅಹಿಂಸಾಣುವ್ರತವನ್ನು ಪಾಲಿಸ್ತಾರೆ ಅವರು ಯಾವುದೇ ಪ್ರಾಣಿ ಮನುಷ್ಯರಿಗೆ ಯಾವುದೇ ಅಂಗಾಂಗಗಳನ್ನು ಛೇದನ ಮಾಡುವಂಥದ್ದು, ಮತ್ತೆ ಬಂಧನದಲ್ಲಿ ಇರಿಸುವಂಥದ್ದು, ಪೀಡನೆಯನ್ನು ಉಂಟು ಮಾಡುವಂಥದ್ದು, ಅದು ಅವರ ಮಿತಿಯನ್ನು ಮೀರಿ ಭಾರವನ್ನು ಹೊರಿಸುವಂಥದ್ದು, ಮತ್ತೆ ಅವರಿಗೆ ಕಾಲಕಾಲಕ್ಕೆ ಸರಿಯಾಗಿ ಅನ್ನ ಆಹಾರವನ್ನ ಕೊಡದೇ ಇರು, ಇವೆಲ್ಲ ದೋಷಗಳು. ಇದು ಆಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಯೇಸುಕ್ರಿಸ್ತರು ಸಹ ಒಬ್ಬ ಧನಿಕನಿಗೆ ಉಪದೇಶವನ್ನ ಕೊಡ್ತಾ ಹೇಳಿದ್ರಂತೆ, ನಿನಗೆ ನಿಜವಾದ ಜೀವನದಲ್ಲಿ ಪ್ರವೇಶ ಮಾಡಬೇಕು ಅಂತಿದ್ರೆ ನೀನು ಹಿಂಸೆಯನ್ನ ಮಾಡಬೇಡ, ಸುಳ್ಳಾಡಬೇಡ, ನಿನ್ನ ತಂದೆ ತಾಯಿಯರನ್ನ ನೀನು ಆದರದಿಂದ ನೋಡಿಕೊ, ನಿನ್ನ ನೆರೆಹೊರೆಯವರನ್ನ ಪ್ರೇಮ ಭಾವದಿಂದ ನೋಡು ಅನ್ನುವಂಥದ್ದು. ಪ್ರಾಚೀನ ಕಾಲದಿಂದಲೂ ಕೂಡ ಈ ಅಹಿಂಸಾ ಸಿದ್ಧಾಂತ ಏನಿದೆ ಭಾರತೀಯ ಜನಜೀವನದ ಮೇಲೆ ತನ್ನ ಪ್ರಭಾವವನ್ನ ಬೀರಿರುವಂಥದ್ದನ್ನು ನಾವು ನೋಡ್ತೇವೆ. ಮಹಾವೀರರ ನಿರ್ವಾಣದ ನಂತರ ಅನೇಕ ಧರ್ಮಗಳು, ಅನೇಕ ರಾಜರುಗಳು, ಮಹಾರಾಜರು, ಇವರುಗಳು ಕೂಡ ಈ ಪ್ರತಿಯೊಂದು ಜೀವಕ್ಕೂ ಸಮಾನ ಗೌರವ ಕೊಡಬೇಕು ಅನ್ನುವಂತಹ ತತ್ವವನ್ನು ಪಾಲಿಸಿದ್ದನ್ನು ನಾವು ನೋಡ್ತೇವೆ. ಇದಕ್ಕೆ ಒಂದು ಉದಾಹರಣೆಯಾಗಿ ಅಕಬರ ಬಾದಶಃ ಕೂಡ ಜೈನ ಧರ್ಮದಿಂದ ಪ್ರೇರಿತನಾಗಿದ್ದಂತೆ. ತನ್ನ ಆಸ್ಥಾನದಲ್ಲಿ ವಿಜಯಸೂರಿ ಅನ್ನುವಂತಹವರಿಗೆ ಧರ್ಮಗುರು ಅನ್ನುವಂತಹ ಬಿರುದನ್ನು ಕೊಟ್ಟು ಅವನು ಅವರ ಆದೇಶದಂತೆ ಜೈನರ ಪ್ರಮುಖ ಪರ್ವವಾದಂತಹ ಪರ್ಯುಷಣ ಪರ್ವ ಅಥವಾ ದಶಲಕ್ಷಣ ಮಹಾಪರ್ವದ ಸಂದರ್ಭದಲ್ಲಿ 10 ದಿವಸಗಳ ಕಾಲ ತನ್ನ ರಾಜ್ಯದಲ್ಲಿ ಎಲ್ಲಿಯೂ ಹಿಂಸೆ ಆಗಬಾರದು ಅನ್ನುವಂತಹ ಒಂದು ಆಜ್ಞೆಯನ್ನ ಹೊರಡಿಸಿದಂತೆ. ಈ ವಿಚಾರ ಚರಿತ್ರೆಯಲ್ಲಿ ದಾಖಲಾಗಿರುವಂಥದ್ದು. ಇನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಂತೂ ಅಹಿಂಸೆ, ಸತ್ಯ, ಅಸಂಗ್ರಹ ಈ ಸಿದ್ಧಾಂತಗಳ ಮೂಲಕವೇ ನಮಗೆ ಸ್ವತಂತ್ರವನ್ನು ತಂದುಕೊಟ್ರು. ಇದರ ಬಗ್ಗೆ ವಿಶೇಷವಾಗಿ ನಾನು ಹೇಳಬೇಕಾಗಿಲ್ಲ. ಗಾಂಧೀಜಿಯವರಿಗೆ ಜೈನ ಮುನಿಗಳ ಒಂದು ಪ್ರಭಾವ ಅತ್ಯಂತ ಗಾಢವಾಗಿತ್ತು. ಅವರು ಹೇಳ್ತಾರೆ, ಮತ್ತೊಬ್ಬರ ಮೇಲೆ ಕತ್ತಿ ಪ್ರಹಾರವನ್ನ ಮಾಡುವುದಕ್ಕಿಂತ ದೊಡ್ಡ ಪಾಪ ಇನ್ನೊಬ್ಬರ ಮನಸ್ಸನ್ನ ನೋಯಿಸೋದ್ರಲ್ಲಿದೆ. ಕತ್ತಿ ಪ್ರಹಾರ ಮಾಡಿ ಇನ್ನೊಬ್ಬರನ್ನ ನೋಯಿಸುವಂತಹ ಪಾಪ ಏನಿದೆ ಅದು ಮತ್ತೊಬ್ಬರ ಮನಸ್ಸನ್ನ ನೋಯಿಸುವುದಕ್ಕೆ ಇಂಥ ಅದು ಜಾಸ್ತಿ ಆಗ್ತದೆ ಅನ್ನುವಂಥದ್ದು. ಹೀಗೆ ಗಾಂಧೀಜಿಯವರು ಹೇಳುವಂಥದ್ದು. ಇದು ಅವರ ನಂಬಿಕೆಯಾಗಿತ್ತು. ಕೊಲ್ಲುವುದು ಮಾತ್ರ ಹಿಂಸೆ ಅಲ್ಲ, ಕೊಲ್ಲದಿರುವುದು ಮಾತ್ರ ಅಹಿಂಸೆಯೂ ಅಲ್ಲ ಅನ್ನುವಂಥದ್ದು. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಎಷ್ಟೊಂದು ಸಂದರ್ಭಗಳನ್ನು ಎದುರಿಸ್ತಾ ಇರ್ತೇವೆ. ಇದು ಹಿಂಸೆ ಅಹಿಂಸೆಗಳಿಗೆ ಕಾರಣ ಆಗುವಂಥದ್ದು. ಒಬ್ಬರಿಗೆ ಸುಳ್ಳು ಹೇಳಿದ್ರೆ, ಒಬ್ಬರ ಮನಸ್ಸನ್ನ ನೋಯಿಸಿದ್ರೆ, ಒಬ್ಬರ ಹಕ್ಕನ್ನ ಆಸ್ತಿಯನ್ನ ನಾವು ಕಬಳಿಸಿದರೆ, ಮತ್ತೆ ನನ್ನಂತೆ ಇತರರು ಅಂತ ಹೇಳಿ ಭಾವಿಸ್ತೇ ಇದ್ರೆ, ಇಲ್ಲೆಲ್ಲ ನಾವು ಹಿಂಸೆಗೆ ಕಾರಣವಾಗುವಂತಹ ಸಂದರ್ಭದಲ್ಲಿ ನಾವು ಇರ್ತೇವೆ ಅನ್ನುವಂಥದ್ದು. ಆದ್ರಿಂದ ಅಹಿಂಸೆಗೆ ಸಂಬಂಧಪಟ್ಟ ಈ ಎಲ್ಲ ವಿಚಾರಗಳು ಕೂಡ ಜೈನ ಧರ್ಮದಲ್ಲಿ ವಿಶೇಷವಾಗಿ ಚರ್ಚೆಗೆ ಬಂದಿರೋದ್ರಿಂದ, ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿರೋದ್ರಿಂದ ಜೈನ ಧರ್ಮ ಆಚಾರ ವಿಚಾರ ಎರಡರಲ್ಲಿಯೂ ಅಹಿಂಸೆ ಮೂಲಾಧಾರವಾಗಿ ಇರುವಂತ. ಒಂದು ಮರದಲ್ಲಿ ತುಂಬಾ ಹಣ್ಣುಗಳಿದ್ವು. ಒಬ್ಬ ವ್ಯಕ್ತಿ ಆ ಹಣ್ಣನ್ನ ಕೀಳ್ಬೇಕು ಅಂತ ಹೇಳಿ ಒಂದು ಕಲ್ಲನ್ನ ಬೀಸಿದ. ಅದು ಆ ಹಕ್ಕಿಗೆ ತಗಲಲಿಲ್ಲ, ಅದು ಹಣ್ಣನ್ನ ಅವನಿಗೆ ಸಿಕ್ಕಲಿಲ್ಲ. ಅದು ಅವನಿಗೆ ಕಲ್ಲು ಹೊಡಿತಾನೆ, ಹಣ್ಣಿಗೆ ತಗಲದೆ ಅದು ಒಂದು ಪಕ್ಷಿಗೆ ತಗಲ್ ಬಿಡ್ತದೆ, ಅದು ಸತ್ತು ಹೋಗಿ ಬಿಡ್ತದೆ. ಆದ್ರೆ ಈ ವ್ಯಕ್ತಿಗೆ ಪಾಪಕರ್ಮದ ಬಂಧ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವನ ಉದ್ದೇಶ ಆ ಹಕ್ಕಿಯನ್ನ ಕೊಲ್ಲೋದಾಗಿರ್ಲಿಲ್ಲ, ಅವನ ಉದ್ದೇಶ ಹಣ್ಣನ್ನ ಕೀಳುವುದಾಗಿತ್ತು. ಆದ್ರೆ ಅದೇ ವ್ಯಕ್ತಿ ಕಲ್ಲನ್ನ ಹೊಡೆದು ಹಕ್ಕಿಯನ್ನೇ ಕೊಲ್ಲಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾನೆ, ಆದರೆ ಅದು ಹಕ್ಕಿಗೆ ಬೀಳದೆ ಅದು ತಪ್ಪಿಸ್ಕೊಂಡು ಬಿಡುತ್ತೆ. ಆದರೂ ಕೂಡ ಅವನಿಗೆ ಪಾಪಕರ್ಮದ ಬಂಧ ಆಗೇ ಬಿಡುತ್ತದೆ ಅನ್ನುವಂಥದ್ದು. ಇಲ್ಲಿ ಮನಸ್ಸಿನ ಭಾವನೆ ಮತ್ತು ಉದ್ದೇಶ ಬಹಳ ಮುಖ್ಯವಾಗಿರುವಂಥದ್ದು. ಜೈನ ಆಚಾರ್ಯರು ಹೇಳ್ತಾರೆ, ಭಾವನಂ ಭವನಾಶನಂ ಅಂತ ಹೇಳಿ. ಅದರಿಂದ ಇಲ್ಲಿ ಜೀವದ ಅತ್ಯಂತ ಪರಿಣಾಮ ಪರಿಶುದ್ಧವಾದಂತಹ ಯಾವ ಶುದ್ಧೋಪಯೋಗದ ಭಾವನೆ ಇದೆ ಅದು ಜೀವನನ್ನ ಭವಸಾಗರದಿಂದ ಕೂಡ ದಾಟಿಸಿಬಿಡುತ್ತದೆ ಅನ್ನುವಂಥದ್ದು. ಆದ್ರಿಂದ ಪ್ರತಿ ಕ್ಷಣವೂ ಕೂಡ ನಾವು ನಮ್ಮ ಮನಸ್ಸನ್ನ, ನಮ್ಮ ಪರಿಣಾಮವನ್ನ ಸದಾ ಶುದ್ಧವಾಗಿಟ್ಟುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡಬೇಕು. ಎರಡನೆಯದು ಸತ್ಯಾಣುವ್ರತ. ಸುಳ್ಳನ್ನ ಹೇಳದೇ ಇರುವಂಥದ್ದು ಯಾವಾಗಲೂ ಸತ್ಯವನ್ನೇ ಹೇಳುವಂಥದ್ದು. ನೋಡಿ, ಒಂದು ಸುಳ್ಳನ್ನ ಹೇಳಿ ಅದನ್ನ ತಪ್ಪಿಸ್ಕೊಳ್ಳಕ್ ಇನ್ನೊಂದು ಸುಳ್ಳು ಹೇಳ್ಬೇಕಾಗುತ್ತೆ, ಅದನ್ನ ತಪ್ಪಿಸ್ಕೊಳ್ಳಕ್ ಮತ್ತೊಂದು ಸುಳ್ಳು ಹೇಳ್ಬೇಕಾಗುತ್ತೆ. ಹೀಗೆ ಸುಳ್ಳಿನ ಸರಮಾಲೆಯನ್ನೇ ನಾವು ಹೆಣೆಯಬೇಕಾಗ್ತದೆ. ಆದ್ರಿಂದ ಕೇವಲ ನಾವು ಮಾತ್ರ ಸುಳ್ಳನ್ನ ಹೇಳದೇ ಇರೋದು ಮಾತ್ರ ಅಲ್ಲ, ಇನ್ನೊಬ್ಬರಿಂದ ಸುಳ್ಳನ್ನ ಹೇಳಿಸಬಾರ್ದು. ಮತ್ತೊಬ್ಬರು ಸುಳ್ಳನ್ನ ಹೇಳ್ತಾ ಇದ್ರೆ ಅವರಿಗೆ ಅನುಮೋದನೆಯನ್ನ ಕೊಡಬಾರದು ಅನ್ನುವಂಥದ್ದು. ಇದರಲ್ಲಿ ನಾವು ಅನೇಕ ರೀತಿಯನ್ನ ನೋಡ್ತೇವೆ, ಮನುಷ್ಯರ ಒಂದು ವಿಚಾರದಲ್ಲಿ, ಪ್ರಾಣಿಗಳ ವಿಚಾರದಲ್ಲಿ, ಬೇರೆಯವರ ಭೂಮಿ ವಸ್ತು ಒಡವೆ ಹಣವನ್ನು ನನ್ನದು ಅಂತ ಹೇಳೋದು, ಯಾವುದಾದ್ರೂ ಒಂದು ಆಮಿಷಕ್ಕೆ ಒಳಗಾಗಿ ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿಯನ್ನ ಹೇಳುವಂಥದ್ದು, ಇನ್ನೊಬ್ಬರು ನಮ್ಮಲ್ಲಿ ಇರಿಸಿದಂತಹ ಬೆಲೆ ಬಾಳುವ ವಸ್ತುವನ್ನ ಹೌದಾ ನೀನ್ ನನ್ನಲ್ಲಿ ಇಟ್ಟಿದ್ಯಾ ಇಲ್ವಲ್ಲ ಅಂಥೇಳಿ ಅದನ್ನ ಮರೆಮಾಚುವಂಥದ್ದು. ಹೀಗೆ ಇಂತಹ ಎಲ್ಲ ಸಂದರ್ಭಗಳಲ್ಲಿ ನಾವು ಸುಳ್ಳನ್ನ ಹೇಳೋದಿಲ್ಲ ಅನ್ನುವಂತಹ ಒಂದು ಭಾವನೆಯನ್ನ ಮಾಡಬೇಕು. ಹೀಗಾಗಿ ಯಾವಾಗಲೂ ಮೃದುವಾದಂತಹ, ಹಿತವಾದಂತಹ, ಮಧುರವಾದ ಒಂದು ಮಾತನ್ನೇ, ಸತ್ಯ ವಚನವನ್ನೇ ನಾವು ಆಡಬೇಕು. ಇದು ಸತ್ಯಾನುವ್ರತ. ಇದಕ್ಕೊಂದಿಷ್ಟು ದೋಷಗಳನ್ನು ಹೇಳ್ತಾರೆ. ಸುಳ್ಳು ಉಪದೇಶ ಕೊಡುವಂಥದ್ದು, ಇನ್ನೊಬ್ಬರ ಗುಪ್ತ ಸಂಗತಿಯನ್ನ ಎಲ್ಲರೆದುರಿಗೂ ಪ್ರಕಟ ಮಾಡಿಬಿಡೋದು, ಸುಳ್ಳು ಲೇಖನವನ್ನ ಬರೆದು ಚಾರಿತ್ರ್ಯವಧೆ ಮಾಡುವಂಥದ್ದು, ಮತ್ತೊಬ್ಬರ ಬಗ್ಗೆ ಚಾಡಿಯನ್ನ ಹೇಳುವಂಥದ್ದು, ತಂದ ವಸ್ತುವನ್ನ ಇನ್ನೊಬ್ಬರಿಂದ ತಂದ ವಸ್ತುವನ್ನ ಮರತೇ ಬಿಡುವಂಥದ್ದು, ಇದೆಲ್ಲ ಇದರ ದೋಷಗಳು. ಹೀಗಾಗದ ಹಾಗೆ ಎಚ್ಚರಿಕೆಯನ್ನು ವಹಿಸುವಂಥದ್ದು. ಇನ್ನ ಮೂರನೆಯದಾದಂಥದ್ದು ಅಚೌರ್ಯ ಅನುವ್ರತ. ಚೌರ್ಯ ಅಂತ ಹೇಳಿದ್ರೆ ಕಳ್ಳತನ, ಕಳ್ಳತನವನ್ನ ಮಾಡದೇ ಇರೋದೇ ಅಚೌರ್ಯ. ಇತರರ ವಸ್ತುವನ್ನ ಅವರ ಅಪ್ಪಣೆ ಇಲ್ಲದೆ, ಅವರು ಕೈಯೆತ್ತಿ ಕೊಡದೆ ಆ ವಸ್ತುವನ್ನ ತೆಗೆದುಕೊಳ್ಳೋದೇನಿದೆ ಅದು ಕಳ್ಳತನ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಅದರ ಪ್ರಮಾಣ, ಅದರ ಬೆಲೆ ಇಲ್ಲಿ ಮುಖ್ಯವಲ್ಲ, ಅದನ್ನ ಕದಿಯಬೇಕು ಅನ್ನುವಂತಹ ಉದ್ದೇಶ ಮತ್ತು ಭಾವನೆ ಬಹಳ ಮುಖ್ಯ ಆಗ್ತದೆ. ನಾವು ನಿತ್ಯ ಬಳಸುವಂತಹ ಆಹಾರ, ಧಾನ್ಯ, ಇವುಗಳ ಬೆಲೆಯನ್ನ ಹೆಚ್ಚಿಸೋದು, ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡೋದು, ನಕಲಿ ವಸ್ತುಗಳ ವ್ಯವಹಾರವನ್ನ ಮಾಡುವಂಥದ್ದು, ಬೇರೆಯವರಿಗೆ ಕಳ್ಳತನ ಮಾಡೋದಕ್ಕೆ ಪ್ರೇರೇಪಣೆಯನ್ನು ಕೊಡುವಂಥದ್ದು, ಮತ್ತೆ ಧನ ಧಾನ್ಯಾದಿಗಳನ್ನ ಕೂಡಿಡುವಂಥದ್ದು, ವಸ್ತುಗಳನ್ನ ತೂಕ ಮಾಡುವಾಗ ಕಡಿಮೆ ತೂಕದ ಮಾಪಕಗಳನ್ನ ಉಪಯೋಗಿಸುವಂಥದ್ದು, ಇವೆಲ್ಲ ಈ ವ್ರತದ ದೋಷಗಳು. ನಮ್ಮ ಭಾರತ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯವರಾದಂತಹ ಮೋದಿಜಿಯವರ ದೊಡ್ಡ ಕನಸಿದೆ, ನಮ್ಮ ಭಾರತ ದೇಶವನ್ನ ಭ್ರಷ್ಟಾಚಾರ ಮುಕ್ತ ದೇಶವನ್ನಾಗಿ ಮಾಡಬೇಕು ಅನ್ನುವಂಥದ್ದು. ಅವರ ಒಬ್ಬರೇ ಇದರಿಂದ ಆಗೋದಿಲ್ಲ, ಇದಕ್ಕೆಲ್ಲ ದೇಶವಾಸಿಗಳೆಲ್ಲ ಕೈ ಜೋಡಿಸಿದರೆ ಮುಂದೊಂದು ದಿನ ಖಂಡಿತವಾಗಿಯೂ ಭ್ರಷ್ಟಾಚಾರ ಮುಕ್ತ ಭಾರತ ದೇಶವಾಗಲಿ ಅನ್ನೋದು ಹಾರೈಸು. ಇನ್ನ ಭಗವಾನ್ ಮಹಾವೀರರು ಬೋಧಿಸಿದಂತಹ ಬ್ರಹ್ಮಚರ್ಯಾನುವ್ರತದಲ್ಲಿ ಸಂಯಮ ಮತ್ತು ತ್ಯಾಗ ಭಾವನೆಗೆ ಬಹಳ ಒತ್ತನ್ನ ಕೊಟ್ಟಿದ್ದಾರೆ. ಗೃಹಸ್ಥರಿಗೆ ಸಹಜವಾಗಿ ರಿಯಾಯಿತಿ ಇದೆ. ವಿವಾಹಿತವಾದಂತಹ ಪತಿ ಮತ್ತು ಪತ್ನಿಯನ್ನ ಬಿಟ್ಟು ಉಳಿದ ಎಲ್ಲರೊಡನೆ ತಂದೆ ತಾಯಿ, ಮಗ ಮಗಳು, ಸಹೋದರ ಸಹೋದರಿ ಅನ್ನುವಂತಹ ಶುದ್ಧ ಭಾವವನ್ನ, ವ್ಯವಹಾರವನ್ನ ಇಟ್ಕೊಳ್ಳುವಂಥದ್ದು. ಹೀಗೆ ಸಮಾಜದಲ್ಲಿ ನೈತಿಕ ಮೌಲ್ಯ ಉಳಿಯಬೇಕಾದರೆ ಈ ವ್ರತವನ್ನ ಖಂಡಿತವಾಗಿಯೂ ಎಲ್ಲರೂ ಆಚರಣೆಯಲ್ಲಿ ತರಬೇಕು. ಇದಕ್ಕೆ ಸ್ವದಾರ ಸಂತೋಷ ಮತ್ತು ಪರದಾರ ನಿವೃತ್ತಿ ಅನ್ನುವಂತಹ ಮತ್ತೊಂದು ಹೆಸರು. ಕೊನೆಯದು ಅಪರಿಗ್ರಹ. ಭಗವಾನ್ ಮಹಾವೀರರನ್ನ ಅಪರಿಗ್ರಹದ ಹರಿಕಾರ ಎಂಬುದಾಗಿ ಕರೆದಿದ್ದಾರೆ. ಸರ್ವೇ ಜನಾಃ ಸುಖಿನೋ ಭವಂತು ಅನ್ನುವಂಥದ್ದು ಎಲ್ಲ ಧರ್ಮಗಳ, ಎಲ್ಲ ಸಂಸ್ಕೃತಿಗಳ ಮಾತು, ಅಭಿಪ್ರಾಯ. ಆದರೆ ಕೆಲವಷ್ಟರಿಗೆ ಸ್ವಜನಾಃ ಸುಖಿನೋ ಭವಂತು ಅನ್ನುವಂಥದ್ದು ಹೇಳೋದು ಉಂಟು. ತನ್ನ ಸುಖಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಮನುಷ್ಯ ತನ್ನ ಅಗತ್ಯಕ್ಕಿಂತ ಹೆಚ್ಚಿನ ವಸ್ತುಗಳನ್ನ ಅವನು ಸಂಗ್ರಹ ಮಾಡ್ತಾ ಹೋಗ್ತಾನೆ. ಕೆಲವರು ಧರ್ಮ ಮಾರ್ಗದಿಂದ ಸಂಪಾದನೆ ಮಾಡಿದ್ರೆ ಮತ್ತೆ ಕೆಲವರು ಅಧರ್ಮ ಮಾರ್ಗವನ್ನ ಹಿಡಿತಾರೆ. ಬಹುಶಃ ಒಂದು ವಾರದ ಹಿಂದಿನ ಪತ್ರಿಕೆಯಲ್ಲಿ ತಾವೆಲ್ಲ ನೋಡಿರಬಹುದು, ಅನೇಕ ಅಧಿಕಾರಿಗಳ ಮನೆಗಳ ಮೇಲೆ ಭ್ರಷ್ಟಾಚಾರ ಮುಕ್ತ ಆಫೀಸರ್ಗಳು ದಾಳಿ ಮಾಡಿದ್ರು. ಕೆಜಿ ಕೆಜಿ ಗಟ್ಟಲೆ ಚಿನ್ನ ಬೆಳ್ಳಿ ನೋಟಿನ ಕಂತೆಗಳು ದೊರಕಿದವು. ಎಷ್ಟೆಲ್ಲ ಸಂಪಾದನೆ ಮಾಡಿದ್ರು, ತಿನ್ನುವಂಥದ್ದು ಒಂದು ಹಿಡಿ ಅಕ್ಕಿ ಅನ್ನ ಮಾತ್ರ. ಬಹುಶಃ ಶುಗರ್ ಬಂದ್ರೆ ಅದಕ್ಕೂ ಅರ್ಧ ಕತ್ರಿ ಹಾಕ್ತಾರೆ ಡಾಕ್ಟರ್. ಹಾಗಾಗಿ ಇಷ್ಟೊಂದು ತನಗೆ, ತನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಎಲ್ಲರಿಗೂ ಆಗುವಷ್ಟು ಆಸ್ತಿಯನ್ನ ಸಂಪಾದನೆ ಮಾಡ್ಬೇಕಾ ಅನ್ನುವಂತಹ ಪ್ರಶ್ನೆ ಬರ್ತದೆ. ಅವರೆಲ್ಲ ಏನ್ ಮಾಡ್ಬೇಕಾಗಾರೆ, ಇಷ್ಟೊಂದು ಆಸ್ತಿಯನ್ನ ಮಾಡಿಟ್ರೆ ಅವರು ಎಲ್ಲ ತಿಂದು ಉಂಡು ಚೆನ್ನಾಗಿ ಅವರು ಮೋಜು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಈ ರೀತಿಯಾಗಿ ಸಂಪಾದನೆ ಮಾಡುವಂತಹ ಭರದಲ್ಲಿ ತನ್ನ ಆರೋಗ್ಯ, ಊಟ, ನಿದ್ದೆ ಎಲ್ಲವನ್ನ ಮರ್ತು ಬಿಡ್ತಾನೆ. ಒಂದಷ್ಟು ಕಾಲ ಕಳೆದ ಮೇಲೆ ಹಿಂತಿರುಗಿ ನೋಡುವಾಗ ಅವನ ಬಲ, ಆಯಸ್ಸು ಎಲ್ಲ ಕಡಿಮೆ ಆಗ್ಬಿಟ್ಟಿರ್ತದೆ. ಆದರೆ ಅವನು ಸಂಪಾದಿಸಿದಂತಹ ಆಸ್ತಿ, ಅಂತಸ್ತು, ವಾಹನ, ಹೊಲ, ಗದ್ದೆ ಇವ್ಯಾವು ಅವನ ಸಹಾಯಕ್ಕೆ ಬರೋದೇ ಇಲ್ಲ. ಅವನ ಶಕ್ತಿಯನ್ನ, ಕಳೆದು ಹೋದ ಆಯಸ್ಸನ್ನು ಅವನಿಗೆ ಹಿಂತಿರುಗಿ ಕೊಡೋದೇ ಇಲ್ಲ. ಈ ಕಾರಣಕ್ಕಾಗಿಯೇನೆ ಮಹಾವೀರರು ತಿಳಿಸ್ತಾರೆ, ದುಃಖ ಸುಖ ಅನ್ನುವಂಥದ್ದು ಹೊರಗಿನಿಂದ ಬರುವಂಥದ್ದಲ್ಲ, ಅದು ವ್ಯಕ್ತಿಯ ಆಂತರಿಕ ಕ್ರಿಯೆಯಿಂದ, ಆಂತರಿಕ ಭಾವನೆಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಅವರು ತಮ್ಮ ಸಾಧನೆಯ ಮೂಲಕ ಜಗತ್ತಿಗೆ ತೋರಿಸಿಕೊಟ್ರು. ಇನ್ನ ಹೆಂಡತಿ, ಮನೆ, ಮಕ್ಕಳು ಇದೆಲ್ಲದರ ಮೇಲೆ ಇದು ನನ್ನದು, ಇದು ನನ್ನದು ಅನ್ನುವಂತಹ ಯಾವ ಮೋಹ ಇದೆ ಇದಕ್ಕೇನೆ ಪರಿಗ್ರಹ ಅಂತ ಹೇಳಿದ್ದಾರೆ. ಅಂತಹ ಪರಿಗ್ರಹವನ್ನ ಕಡಿಮೆ ಮಾಡಿಕೊಂಡು ಮಿತಿಯಲ್ಲಿ ಇಟ್ಕೊಳ್ಳುವಂಥದ್ದಿಕ್ಕೇನೆ ಅಪರಿಗ್ರಹ ಅನುವ್ರತ, ಅಥವಾ ಇದಕ್ಕೇನೆ ಇಚ್ಛಾ ಪರಿಮಾಣ ವ್ರತ ಅಂತ ಹೇಳಿ ಕರೆದಿದ್ದಾರೆ. ಪರರ ವಸ್ತುಗಳಿಗೆ ಆಸೆ ಪಡಬಾರ್ದು, ನ್ಯಾಯಮಾರ್ಗದಿಂದ ಕುಟುಂಬವನ್ನ ಸಲಹಬೇಕು, ಕುಟುಂಬದ ಗೌರವವನ್ನ ಕಾಪಾಡಿಕೊಳ್ಬೇಕು, ಮತ್ತೆ ಲಾಭ ನಷ್ಟಗಳಿಗೆ ಸಮಚಿತ್ತನಾಗಿ ಇರುವಂಥದ್ದು ಇದು ನಿಯಮ ಅಂತ ಹೇಳ್ಬೋದು. ಇನ್ನ ಈ ಪರಿಗ್ರಹಗಳನ್ನ ಮಿತಿಯಲ್ಲಿ ಇರಿಸ್ಕೊಳ್ಳೋದು ಬಾಯಲ್ಲಿ ಹೇಳೋದು ಬಹಳ ಸುಲಭ, ಆದರೆ ಇದಕ್ಕೆ ಅತ್ಯಂತ ಸಂಯಮ ಬೇಕು. ಆಸೆಗಳಲ್ಲಿ ಸಂಯಮವಿರಿಸಿ ತನ್ನ ಅಗತ್ಯತೆಯಲ್ಲಿ ಮಿತಿಯನ್ನ ಹಾಕೊಂಡಂಥವನು ಬಹುಶಃ ಸುಖಿಯಾಗಿ ಇರಬಲ್ಲ ಎಂಬುದಾಗಿ ಹೇಳಬಹುದು. ಇದು ಸಮಾಜವಾದಕ್ಕೆ ಪೂರಕವಾಗಿರುವಂಥದ್ದು. ಅಪರಿಗ್ರಹದಿಂದ ದೇಶದ ಎಷ್ಟೋ ಸಮಸ್ಯೆಗಳು ಖಂಡಿತವಾಗಿಯೂ ದೂರವಾಗ್ತವೆ ಎಂಬುದಾಗಿ ಹೇಳಬಹುದು. ಆದ್ರಿಂದ ನೀನು ಬದುಕು, ಇತರರಿಗೂ ಬದುಕಲು ಬಿಡು, ಲಿವ್ ಅಂಡ್ ಲೆಟ್ ಲಿವ್ ಅನ್ನೋದು ಮಹಾವೀರರ ಉಪದೇಶದ ಬಹಳ ಮುಖ್ಯವಾದಂತಹ ಒಂದು ಅಂಗ. ಈ ರೀತಿಯಾಗಿ ಈ ಅಣುವ್ರತಗಳು ಸಾಮಾಜಿಕ ಜೀವನದ ಆಧಾರ ಸ್ತಂಭಗಳಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡವು. ಮನುಷ್ಯನಲ್ಲಿ ಇದು ಉಚಿತ, ಇದು ಅನುಚಿತ, ಇದು ಕೆಡಕು, ಇದು ಒಳ್ಳೆಯದು ಅನ್ನುವಂತಹ ವಿವೇಕವನ್ನ ಮೂಡಿಸುವಂಥದ್ದು. ವ್ಯಕ್ತಿತ್ವ ವಿಕಾಸದ ಮೊದಲ ಭೂಮಿಕೆಯಾಗಿ ಇವು ಕೆಲಸ ಮಾಡ್ತವೆ ಅಣುವ್ರತಗಳು. ಮುಂದೆ ಶ್ರಾವಕನ ಸಾಧನೆಯ ಮೆಟ್ಟಿಲುಗಳು ಆಗ್ತವೆ ಅನ್ನುವಂಥದ್ದು. ಆದ್ರಿಂದನೇ ಜೈನ ಧರ್ಮದಲ್ಲಿ ಸಮ್ಯಕ್ ಚಾರಿತ್ರಕ್ಕೆ ಬಹಳ ಬಹಳ ಮಹತ್ವವಾದ ಸ್ಥಾನವನ್ನ ಕೊಟ್ಟಿದ್ದಾರೆ. ಹೀಗೆ ಜೈನ ಧರ್ಮ ಇಷ್ಟೊಂದೆಲ್ಲ ಚಾರಿತ್ರ ಶುದ್ಧಿಯ ವಿವರಣೆಯನ್ನ ಕೊಟ್ಟದ್ದನ್ನ ನೋಡಿದಾಗ ಹೇ ಇದನ್ನೆಲ್ಲ ಪಾಲಿಸೋದಿಕ್ಕೆ ಸಾಧ್ಯನಾ ಅಂತ ಹೇಳಿ ಅನುಮಾನ ಬರೋದು ನಿಜ. ಆದರೆ ಮುಂದೆ ಸಾಧಕನಾಗುವಂಥವನು ತನ್ನ ಸಾಧನೆಯ ಹಾದಿಯನ್ನ ಹಂತ ಹಂತವಾಗಿ ಇಲ್ಲಿ ಕಂಡುಕೊಳ್ಳೋದನ್ನ ನಾವು ನೋಡಬಹುದು. ವಿಶೇಷತೆ ಏನು ಅಂತ ಹೇಳಿದ್ರೆ, ಒಂದೇ ಸಮಯದಲ್ಲಿ ಲೌಕಿಕ ಮತ್ತು ಆಗಮಿಕ ಜೀವನ ಎರಡನ್ನೂ ಸಮನ್ವಯಗೊಳಿಸಿರೋ ಅಂಥದ್ದು. ಆದ್ರಿಂದ ಮನುಷ್ಯನಿಗೆ ಸಾಧ್ಯವಾಗದೇ ಇರುವಂಥದ್ದು ಯಾವುದೂ ಇಲ್ಲ, ಅಸಾಧ್ಯವಾದದ್ದಂತೂ ಯಾವುದೂ ಇಲ್ಲ ಅನ್ನುವಂತಹ ಆತ್ಮ ವಿಶ್ವಾಸವನ್ನ ಮೂಡಿಸುವಂಥದ್ದು. ತೀರ್ಥಂಕರರು ವ್ಯಕ್ತಿತ್ವ ವಿಕಸನದಲ್ಲಿ ಅಳವಡಿಸಿರುವಂತಹ ಈ ಎಲ್ಲ ಜೀವನ ಮೌಲ್ಯಗಳು ಜಗತ್ತಿಗೆ ಮಾದರಿಯಾಗುವಂಥವು. ಅವರು ಉಪದೇಶಿಸಿದಂತಹ ಸಂದೇಶಗಳೇನಿವೆ, ಅವು ಜೀವನ ಸಂದೇಶಗಳು. ಮನುಷ್ಯ ಲೋಕವನ್ನ ಗೆಲ್ಲುವ ಮೊದಲು ತನ್ನನ್ನು ತಾನು ಗೆಲ್ಲಬೇಕು ಅನ್ನುವಂಥದ್ದನ್ನ ಭಾವಿಸಿದಂತಹ ಅವರು ನಮ್ಮ ನೆಮ್ಮದಿಯ ಜೀವನದ ಕಡೆಗೆ ನಮ್ಮ ಗಮನವನ್ನ ಅವರು ಸೆಳೆದರು ಅಂತ ಹೇಳ್ಬೋದು. ಇನ್ನು ಜೈನ ಧರ್ಮ ಜಗತ್ತಿಗೆ ಕೊಟ್ಟಂತಹ ಬಹಳ ಮುಖ್ಯವಾದಂತಹ ಮಹತ್ವವಾದಂತಹ ಕೊಡುಗೆ ಯಾವುದಪ್ಪ ಅಂತ ಹೇಳಿದ್ರೆ ಅನೇಕಾಂತವಾದ. ಪ್ರತಿಯೊಂದು ಧರ್ಮವೂ ಕೂಡ ತನ್ನ ಮತ ಪ್ರಭಾವದ ಒಂದು ಕಾರಣಕ್ಕಾಗಿ ಮಾಧ್ಯಮವಾಗಿ ಒಂದೊಂದು ದೃಷ್ಟಿಕೋನವನ್ನು ಅಳವಡಿಸಿಕೊಂಡಿರೋದನ್ನ ನಾವು ನೋಡ್ತೇವೆ. ಇವುಗಳು ಆಯಾಯ ಮತಗಳ ಒಂದು ವೈಶಿಷ್ಟ್ಯಗಳು. ಜೈನ ಧರ್ಮ ಕೂಡ ತನ್ನ ಅತ್ಯಂತ ಸಾತ್ವಿಕವಾದಂತಹ ಆಚಾರ ಇರಬಹುದು, ವಿಚಾರ ಇರಬಹುದು, ಇವುಗಳಿಗೆ ಇದು ತನ್ನ ಅನೇಕಾಂತ ದೃಷ್ಟಿಯನ್ನ ಅದು ಅನುಸರಿಸ್ತು, ಸಾಧ್ಯವಾದ ದೃಷ್ಟಿಯನ್ನ ಅದು ಅನುಸರಿಸ್ತು ಅನ್ನುವಂಥದ್ದು. ಇಲ್ಲಿ ಅನೇಕಾಂತ ದೃಷ್ಟಿ ಅಂತಾನು ಇದನ್ನು ಹೇಳುತ್ತಾರೆ. ಇದು ಉಳಿದೆಲ್ಲ ದೃಷ್ಟಿಕೋನಗಳಿಂದ ಸಂಪೂರ್ಣ ಭಿನ್ನವಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇದು ಅತ್ಯಂತ ವಿಶಿಷ್ಟವಾಗಿರುವಂಥದ್ದು, ಎಲ್ಲವನ್ನ ಸಮನ್ವಯಗೊಳಿಸುವಂತಹ ಒಂದು ದೃಷ್ಟಿಕೋನ. ಹೇಗೆ ಜೈನ ಧರ್ಮ ಆಚಾರಕ್ಕೆ ಅಹಿಂಸೆಯೇ ಮೂಲ ಅಂತ ಹೇಳ್ತದೆಯೋ, ಹಾಗೆ ಜೈನ ವಿಚಾರಕ್ಕೆ ಈ ಅನೇಕಾಂತವಾದ ತಳಹದಿಯಾಗಿ ನಿಂತಿರುವಂಥದ್ದು. ಯಾಕೆಂದ್ರೆ ವಸ್ತು ಅನೇಕ ಧರ್ಮಾತ್ಮಕವಾಗಿರುತ್ತದೆ, ಒಂದು ವಸ್ತುವಿಗೆ ಅನೇಕ ಸ್ವಭಾವಗಳಿರುತ್ತದೆ, ಲಕ್ಷಣಗಳಿರ್ತದೆ. ಅದನ್ನು ನಾವು ಜ್ಞಾನದಿಂದ ತಿಳ್ಕೊಳ್ಬಹುದು, ನೇರವಾಗಿ ನಮ್ಮ ಜ್ಞಾನಕ್ಕೆ ಗೋಚರವಾಗ ಆಗುವಾಗ ಅದರ ಎಲ್ಲರ ವಿವರ ನೇರವಾಗಿ ಆಗ್ಬಿಡ್ತದೆ. ಆದರೆ ಮಾತು ಆ ವಸ್ತುವಿನ ಒಂದು ಸ್ವರೂಪವನ್ನ, ಒಂದು ಅಂಶವನ್ನ ಮಾತ್ರ ತಿಳಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಅದು ಅಪೂರ್ಣವಾಗ್ತದೆ, ಅದು ಪರಿಪೂರ್ಣವಲ್ಲ. ಹೀಗಾಗಿ ಯಥಾರ್ಥ ಸ್ವರೂಪವನ್ನ ನಾವು ತಿಳ್ಕೊಳ್ಬೇಕಾದ್ರೆ ಅದರಲ್ಲಿರುವ ಭಿನ್ನ ಭಿನ್ನ ಕಥನ ರೂಪಗಳನ್ನ ಮಾಡುವಂತಹ ಒಂದು ಪ್ರಾಮಾಣಿಕವಾದಂತಹ ಪದ್ಧತಿಯನ್ನ ಅನುಸರಿಸಬೇಕಾಗ್ತದೆ. ಇದಕ್ಕೇನೆ ಇದು ಏಕಾಂತವಾದವಲ್ಲ, ನಾನು ಹೇಳ್ತಾ ಇದ್ದೀನಿ ನನ್ನ ಮೂಗನೇರಕ್ಕೆ ಇದೇ ಸರಿ ಅನ್ನುವಂಥದ್ದಲ್ಲ, ಇದು ಅನೇಕಾಂತವಾದ ಎಲ್ಲರ ಅಭಿಪ್ರಾಯವನ್ನು ಗೌರವಿಸುವಂಥದ್ದು. ಒಂದು ಹಳ್ಳಿಗೆ ಒಂದು ಆನೆ ಬಂತು, ದೊಡ್ಡ ಆನೆ, 7 ಜನ ಕುರುಡ್ರಿದ್ರಂತೆ. ಅವರಿಗೂ ಕುತೂಹಲ ಆಯಿತು, ಏ ಆನೆ ಬಂದಿದೆ ನೋಡೋಣ ಅಂಥೇಳಿ ಆನೆಯ ಹತ್ತಿರಕ್ಕೆ ಬಂದರು. ಒಬ್ಬ ಅದರ ಕಾಲನ್ನು ಮುಟ್ಟಿದ, ಓ ಆನೆ ಅಂದರೆ ಕಂಬದ ಹಾಗಿದೆ ಅಂದ.